ಇದು ಆಕಾಶವಾಣಿ ಕರ್ನಾಟಕ ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲ್ತೆ ಹರಿಯ? ಅದೇ ಗೋಧಿ ಅಂತಹ ಮುಖ್ಯ ಫಸಲ್ನ ಜೊತೆ ಕಡ್ಲೆ, ಮೈಸೂರ್ ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ ಪಿ ಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಒಂದ್ ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನ್ ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ವಿಷಯ ಆದ್ರೂ ಅದರ ಪ್ರಭಾವ ಪಾತ್ರ ಭಾರಿ. ದೂರವಾಣಿ ಸಂಖ್ಯೆ 1800-1800-1551 ಕರೆ ಮಾಡಿ. ಅರೆ, ಈ ವರ್ಷ ಜಮೀನಲ್ಲಿ ಎಷ್ಟೊಂದು ಹಸಿರು ತುಂಬಿದೆ, ಸೊಬ್ಬಾಗಿ ಫಸಲು ನಗುತ್ತ. ಇಷ್ಟೊಂದು ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ, ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ಈಗ ಕೇಳಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರಜ್ಞರು ಹಾಗೂ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು. ಕೇಳುವರೆ, ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಬಹುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ಮಾಡಬೇಕಾದ ನಮ್ಮ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141972272. ಕೇಳಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದ ವಿಷಯ ನಿಮಗೆಲ್ಲ ಗೊತ್ತಿದೆ, ಕೃಷಿಯಲ್ಲಿ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳು. ಅಂದರೆ ಈಗ ಸದ್ಯ ನಮ್ಮ ಕೃಷಿ ಬೆಳೆಗಳಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಮತ್ತು ಏನೇನು ತೊಂದರೆಗಳು ನೀವು ಅನುಭವಿಸ್ತಿದ್ದೀರಿ, ಇದಕ್ಕೆಲ್ಲ ನೀವು ಇವತ್ತು ಪ್ರಶ್ನೆ ಕೇಳ್ಬೋದು. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯರ ಬೊಬ್ಬರ್ ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಎಸ್ ಓಂಕಾರಪ್ಪ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ರೈತ ಬಾಂಧವರೇ, ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ಮೊಬೈಲ್ ಸಂಖ್ಯೆಗಳು ಗೊತ್ತಿದೆ, 9448640273, ಮತ್ತೊಂದು ಸಂಖ್ಯೆ 9141970272. ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಒಂದು ಸಮಸ್ಯೆಗಳನ್ನು ಹೇಳ್ಕೋಬಹುದು. ಸರಿ, ಈಗ ಈ ಸರಿ ಸಾಕಷ್ಟು ಮಳೆ ಆಗಿದೆ, ಕೆಲವು ಕಡೆಯೆಲ್ಲ ಬಿತ್ತನೆ ಚೆನ್ನಾಗಾಗಿದೆ, ಕೆಲವು ಕಡೆ ನೀರಿನಿಂದ ಬೆಳೆಗಳಿಗೆ ಸಮಸ್ಯೆ ಆಗಿದೆ, ಕೆಲವು ಹೆಚ್ಚು ಮಳೆಯಿಂದ ಕೆಲವು ರೋಗಗಳು ಕೀಟಗಳು ಸಮಸ್ಯೆ ಕಾಡ್ತಾ ಇದೆ ನಮ್ಮ ರೈತರಿಗೆ. ನೀವು ಸಾಕಷ್ಟು ಕಡೆ ನೀವು ಭೇಟಿ ಕೊಟ್ಟಿರ್ತಾರೆ, ಯಾಕಂದ್ರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮ್ಮ ತಂಡನೇ ಹೋಗಿರ್ತದೆ ಬೇರೆ ಬೇರೆ ಕಡೆ, ಎಲ್ಲೆಲ್ಲಿ ಯಾವ ಸಮಸ್ಯೆಗಳನ್ನು ನೀವು ಗುರುತಿಸಿದ್ರಿ ಸರ್? ಸೊ ಪ್ರಮುಖವಾಗಿ ನಾನು ಇವತ್ತಿನ ಕಾರ್ಯಕ್ರಮ ಬೆಳಗ್ಗೆಯಿಂದ ನಾನು ಮೊಣಕಾಲ್ಮೂರು ತಾಲೂಕಿನಲ್ಲಿ ಕಣಕುಪ್ಪೆ ಆಮೇಲೆ ಸುತ್ತಮುತ್ತಲ ಅಲ್ಲೂ ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟಿದ್ದು. ಸೊ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಶೇಂಗಾದಲ್ಲಿ ರೋಗ ಬಂದ್ಬಿಡ್ರಿ. ರೋಗ ಬಂದು ಹೇಗೆ ಬಂದಿದೆ ಅಂದ ರೋಗ ಎರಡು ರೀತಿ ರೋಗ, ಒಂದು ಸುಳಿ ಕೊಳೆ ರೋಗ, ಇನ್ನೊಂದು ಬುಡ ಕೊಳೆ ರೋಗ. ರೈತರಿಗೆ ನಾವು ಪಾಪ ಕೆಲವು ರೈತರು ಹೇಳ್ತಾ ಇದ್ರು, ಸರ್ ಎರಡು ಮೂರು ಬಾರಿ ನಾನು ಸಿಂಪರಣೆ ಮಾಡಿದೆ ಹತೋಟಿ ಬರಲಿಲ್ಲ ಅಂದರೆ ತುಂಬ ನೋವಾಗುತ್ತೆ. ಯಾಕೆಂದ್ರೆ ಅವರು ಸಿಂಪರಣೆ ಮಾಡಿ ಕೂಡ ಕೀಟನಾಶಕವನ್ನೆಲ್ಲ ಸಿಂಪರಣೆ ಮಾಡಿಯೂ ಕೂಡ ಹತೋಟಿ ಬರಲಿಲ್ಲ ಅಂದಾಗ ನಮಗೆ ನೋವಾಗುತ್ತೆ. ಹೌದು, ಆದರೆ ರೈತರು ತಿಳ್ಕೋಬೇಕು. ಯಾಕೆಂದರೆ ನಾನು ಎಲ್ಲೇ ಹೋದರೂ ಅಷ್ಟೇ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ಕೆಲಸ ರೈತರನ್ನು ವಿಜ್ಞಾನಿಯ ರೀತಿ ತಯಾರು ಮಾಡಬೇಕು. ಅವರಲ್ಲಿ ಎಲ್ಲ ರೀತಿ ಜ್ಞಾನ ಬರಬೇಕು, ಅವಾಗಷ್ಟೇ ಬೆಳೆಯನ್ನು ನಿರ್ವಹಣೆ ಮಾಡೋದು. ಯಾಕೆಂದರೆ ಇವತ್ತು ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಮಣ್ಣು ಪರೀಕ್ಷೆ ಮಾಡಿ ಗೊಬ್ಬರ ಹಾಕು, ರಕ್ತ ಪರೀಕ್ಷೆ ಮಾಡಿ ಊಟ ಮಾಡು. ಆ ಸ್ಥಿತಿ ಬಂದು ನಿಂತ್ಬಿಡ್ತೀವಿ. ಈ ಕಡೆ ಮಣ್ಣು ಕೆಟ್ಟು ಹಾಳಾಗೋಗ್ಬಿಡಿದೆ, ಈ ಕಡೆ ನಮ್ಮ ದೇಹನ ಕೆಟ್ಟು ಹೋಗ್ಬಿಟ್ಟಿದೆ. ಯಾಕಂದ್ರೆ ಮಣ್ಣು ಕೆಟ್ಟಿರೋದಕ್ಕೆ ದೇಹ ಕೆಟ್ಟಿರೋದು, ಅದು ಪ್ರಕೃತಿ ನಿಯಮ. ಯಾವ ಕಾಲೇನು ಹಂಗೆ ಬರಲ್ಲ ನಮ್ಮಲ್ಲಿ, ನಮ್ಮ ದೇಹದಲ್ಲಿ ಸಾಮರ್ಥ್ಯ ಅಥವಾ ಅದನ್ನ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಎಲ್ಲ ಕಾಲೇ ಬಂದು ಆಕರ್ಷಿ ಅಂತ. ಸೊ ಆದ್ರಿಂದ ರೈತ ಬಂದವರು ಇದನ್ನ ವೈಜ್ಞಾನಿಕವಾಗಿ ಅವರು ತಿಳ್ಕೋಬೇಕು. ಯಾವುದೇ ರೋಗ, ನಾನು ರೈತ ಕೇಳ್ತಿದ್ದೆ, ಹೌದಪ್ಪ ರೋಗ ಬಂತಲ್ಲ, ಹೊಲ ತುಂಬ ಒಂದೇ ಸರಿ ರೋಗ ಬರಲ್ಲ, ಎಲ್ಲ ಒಂದ್ ಕಡೆ ಶುರುವಾಗುತ್ತೆ. ಪ್ರತಿಯೊಬ್ಬ ರೈತನು ಅವನ ಹೊಲವನ್ನ ವಾರಕ್ಕೆ ಎರಡು ಬಾರಿನಾರು ಅಡ್ಡಾಡ್ಬೇಕು. ಕೆಲವು ರೈತರು ಸರ್ ಹೊಲ ಅಡ್ಡಾಡ್ತೀವಿ ಸರ್ ನಾವು ಅಂತ, ಅಲ್ಲ ಹಂಗಂತೇಳಿ ಎಲ್ಲ ರೈತರು ಹಾಗೆ ಅಂತ ನಾವು ಹೇಳೋದಿಲ್ಲ. ಆಸಕ್ತಿಯಿಂದ ನೋಡುವಂತ ರೈತರು ಇದ್ದಾರೆ. ಆದ್ರೆ ಅನೇಕ ರೈತರು ಏನ್ ಮಾಡ್ತಾರೆ, ಹೊಲ ಸುತ್ತ ಹಿಂಗೆ ಹೋಗಿ ಬಂದ್ಬಿಡ್ತಾರೆ, ಸರ್ ಹೊಲಕ್ಕೆ ಹೋಗಿ ಬಂತೆ ಅಂತ. ಅದರಲ್ಲೂ ಕೆಲವು ಹುಡುಗರು ಕಳಿಸ್ತಾರೆ ಹೊಲ ನೋಡ್ಕೊಂಬರ್ರಿ ಅಂತ, ಅವ್ರು ಹೊಲನೇ ಸುತ್ತಾಡ್ಕೊಂಡ್ ಬಂದ್ಬಿಡ್ತಾನೆ. ಏನಾಗಿದೆ ಹೊಲದೊಳಗೆ ಅಡ್ಡಾಡಿರ್ತಾನೆ, ಹೊಲ ಸುತ್ತಾಡ್ಬಿಟ್ಟು ಇಲ್ಲ ಸೈಕಲ್ ಬೈಕ್ನಾಗ ಸುತ್ತಾಡ್ಕೊಂಡ್ ಬಂದ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಹುಳನೇ ಕರಿಬೇಕು, ಬಾರಪ್ಪ ಇಲ್ಲಿ ನೀನು, ಆ ಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ರೈತ ಬಾಂಧವರು ಹೊಲದಲ್ಲಿ ಮಕ್ಕಳು ಥರ, ನಮ್ಮ ಬೆಳೆ ನಮ್ಮ ಮಕ್ಕಳು ಎರಡು ಒಂದೇನೆ. ಹೌದು ಸರ್, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಿಮ್ಮ ಬೆಳೆ ಚೆನ್ನಾಗಿರ್ಬೇಕು. ಮಕ್ಕಳನ್ನ ನಾವು ಹೆಂಗೆ ಗಮನ ಇಟ್ಟು ಗಮನ ನೋಡ್ತೀವೋ ಅದೇ ಥರ ಬೆಳೆ ನೋಡ್ಬೇಕು. ಈ ರೀತಿ ಆ ರೋಗ ವೈರಸ್ ರೋಗ ಇದೆ, ವೈರಸ್ ರೋಗ ಪ್ರಾರಂಭಿಕ ಹಂತದಲ್ಲಿ ಹೊಲವನ್ನು ಅಡ್ಡಾಡಬೇಕು. ಅಡ್ಡಾಡಿ ಎಲ್ಲೋ ಒಂದೆರಡು ಗಿಡದಾಗ ಕಾಣಿಸ್ಕೊಂತಿದ್ದೆ. ಅವಾಗಲೇ ನಾವು ಎಚ್ಚೆತ್ಕೊ ಒಂದೆರಡು ಗಿಡದಾಗ ಕಾಣಿಸ್ಕೊಂಡಾಗ ನಾವು ಸಿಂಪರಣಾ ಕ್ರಮ ಕೈಗೊಂಡ್ರೆ ಮಾತ್ರ ಬೆಳೆ ಉಳಿಸ್ಕೋಬಹುದು. ಅಲ್ಲೆಲ್ಲೆಲ್ಲೆಲ್ಲೇ ಆದ ತಕ್ಷಣ ಆದರೆ ಬಹಳ ಕಷ್ಟ ಆಗುತ್ತೆ, ಯಾಕೆ ರೋಗ ಆಳ್ಬಿಡುತ್ತೆ, ಆಮೇಲೆ ಲಕ್ಷಣಗಳು ಅಷ್ಟು ಬೇಗ ಗೊತ್ತಾಗಲ್ಲ. ಆಮೇಲೆ ಇನ್ನೂ ನಾವು ವಿಶೇಷವಾಗಿ ಇಷ್ಟು ಹೇಳಕ್ ಇಷ್ಟಪಡೋದು ಅಂದರೆ, ಈ ಥರ ವಾತಾವರಣ ಇದ್ದಾಗ ಮಳೆ ಜಾಸ್ತಿ ಇದ್ದಾಗ ಕೆಲವು ಬಾರಿ ಏನಾಗುತ್ತೆ, ರೋಗಗಳು ನಿರಂತರ ಬರ್ತಾ ಇದ್ದಾಗ ರೈತರು ಪ್ರಾಣಮ್ದೇ ಎಚ್ಚೆತ್ಕೋಬೇಕು. ಈಗ ನಾವು ಮಾವಿನ ಬೆಳೆಗಾರಿಗೆ ಹೇಳ್ತೀವಿ, ಹೂವು ಬಂದ ತಕ್ಷಣ ಹೂವು ಬರೋದಕ್ಕಿಂತ ಮುಂಚೆ ಒಂದು ಕೀಟನಾಶಕ ಒಂದು ಶಿಲೀಂಧ್ರನಾಥಕ್ಕೆ ಸಿಂಪರಣೆ ಮಾಡಿಬಿಡ್ರಪ್ಪ, ರೋಗಿರಲಿ ಬಿಡಲಿ. ಯಾಕೆಂದ್ರೆ ಬರ್ತಾ ಇದೆಯಾ, ಪ್ರತಿ ವರ್ಷ ಅಲ್ಲಿ ಬರ್ತಾ ಇದೆಯಾ. ಹೌದು, ಇದು ಅದೇ ರೀತಿ ಶೇಂಗಾದಲ್ಲೂ ಅಷ್ಟೇ, ಈ ವೈರಸ್ ರೋಗ ಇದೆ, ಒಂದೆರಡು ಗಿಡದಲ್ಲೇ ಕಾಣಿಸ್ಕೊಂಡಾಗಲೇ ರೈತರು ಎಚ್ಚೆತ್ಕೊಂಡು ನಾವು ಏನು ಹೇಳ್ತೀವಿ ಇದಕ್ಕೆ ವೈಜ್ಞಾನಿಕವಾಗಿ, ರೋಗ ಬಂದಂಥ ಗಿಡ ಒಂದೆರಡು ಗಿಡನ ಕಿತ್ತು ನಾಶಪಡಿಸಿ ನಾವು ಸಿಂಪರಣೆ ಮಾಡಿ ಕೀಟನಾಶಕ ಅಂತ. ಈಗ ಈ ರೋಗಕ್ಕೆ ಔಷಧಿ ಇಲ್ಲ, ಇದು ವೈರಸ್ ರೋಗ, ಸುಳಿ ಕೊಳೆ ರೋಗ, ವೈರಸ್ ರೋಗ. ಆ ರೋಗ ಆಡುವಂಥ ಏನು ಕೀಟಗಳಿದೆ, ತ್ರಿಪ್ಸುಳುವಂತಕ್ಕಂಥ ಹುಳುಗಳು, ಆ ಹುಳುಗಳನ್ನು ಹತೋಟಿ ಮಾಡಬೇಕು. ಹೆಂಗೆ ಸೊಳ್ಳೆ ನಮಗೆ ಚಿಕನ್ ಗುಣ್ಯ ಬರುತ್ತೆ, ಚಿಕನ್ ಗುಣಿಗೆ ನಿರ್ದಿಷ್ಟವಾದ ಔಷಧಿ ಇಲ್ಲ, ಆದರೆ ಚಿಕನ್ ಗುಣಿ ಆಡೋದು ಯಾವ ಸೊಳ್ಳೆ, ಸೊಳ್ಳೆ ಹತೋಟಿ ಮಾಡಬೇಕು. ಅದೇ ರೀತಿ ನಾವು ಈ ರೋಗಗಳನ್ನು ಆಡುವಂಥ ವೈರಸ್ ಶೇಂಗಾ ಬೆಳೆಯಲ್ಲಿ ಕುಡಿ ಕೊಳೆ ರೋಗ ಅಂತಕ್ಕಂಥ ವೈರಸ್ ರೋಗವನ್ನು ಹರಡುವಂಥ ಕೀಟಗಳನ್ನು ಹತೋಟಿ ಮಾಡಬೇಕು. ಸೊ ಕೀಟಗಳನ್ನ ಹತೋಟಿ ನಾವು ಕೀಟನಾಶಕ ಸಿಂಪರಣೆ ಮಾಡಿ ಕೀಟಗಳನ್ನು ನಿಯಂತ್ರಣ ಮಾಡಿದರೆ ಸಹಜವಾಗಿ ರೋಗ ಹತೋಟಿ ಬರುತ್ತೆ. ನಾವು ಒಂದು ಸ್ವಲ್ಪ ಕಿಂಚಿತ್ತು ನಿರ್ಲಕ್ಷ್ಯ ಮಾಡು ಅಂದರೆ ಹೊಲ ಪೂರ್ತಿ ಆಡ್ಕೊಂಬಿಡ್ತೀವಿ. ಆಮೇಲೆ ನೋಡಿ, ಇವತ್ತು ನಾವು ಕಾರ್ಯಕ್ರಮ ಇಟ್ಕೊಂಡು ಸಮಗ್ರ ಕೃಷಿ ಅಥವಾ ಕೀಟ ನಿರ್ವಹಣಾ ಕ್ರಮಗಳು. ಸಮಗ್ರ ಕೀಟ ನಿರ್ವಹಣೆ ಅಂದ್ರೆ ಒಂದೇ ಇವತ್ತು ಹೋಗಿದ್ದೇವೆ ಕಣಕುಪ್ಪೆಗೆ ಹೋಗಿದ್ನಿ ಸರ್, 10 ಎಕರೆ ಪೂರ್ತಿ ಶೇಂಗಾಮಯ, ಮಧ್ಯೆ ಅಡ್ಡ ಏನೇನೂ ಇಲ್ಲ, ಏನಿಲ್ಲ, ಅಂತರ್ ಬೆಳೆ ಇಲ್ಲ, ಬೇಲಿ ಬೆಳೆ ಇಲ್ಲ, ಯಾವ ಬೆಳೆನೂ ಇಲ್ಲ, ಗೊತ್ತೈತಲ್ಲ. ಸೊ ಆಕರ್ಷಕ ಬೆಳೆ ಅಂತೀವಿ, ಆಕರ್ಷಕ ಬೆಳೆ, ಬೇಲಿ ಬೆಳೆ, ಅಂತರ್ ಬೆಳೆ, ಇವ್ಯಾವ ಇಲ್ಲ. ಅವಾಗ ಏನಾಗುತ್ತೆ, ರೋಗ ಒಂದ್ ಕಡೆ ಶುರುವಾದ ಎಲ್ಲ ಕಡೆ ಹೊರಟೋಗ್ಬಿಡುತ್ತೆ. ಇದನ್ನ ರೈತ ಅರ್ಥ ಮಾಡ್ಕೋ. ಅದಕ್ಕೆ ನೋಡಿ, ಹಿಂದೆ ನಮ್ಮ ಹಿರಿಯರೆಲ್ಲ ಅವರು ವಿದ್ಯಾವಂತರ ಆಗದೇ ಇದ್ರು ಕೂಡ ಬುದ್ಧಿವಂತರಾಗಿದ್ರು. ನೋಡಿ, ವಿದ್ಯಾವಂತಿಗೂ ಬುದ್ಧಿವಂತಿಗೆ ಎಷ್ಟು ವ್ಯತ್ಯಾಸ. ಬುದ್ಧಿವಂತರಾಗಿದ್ರು ಅವ್ರ ಅಕ್ಕಡಿ ಬೆಳೆ ಇಲ್ಲ, ಯಾವ ಬೆಳೆನೂ ಆಗ್ತಿರಲ್ಲ. ಇವತ್ತು ಅಕ್ಕಡಿನೇ ಮಾಯ. ಅದಕ್ಕೆ ನಾವು ಏನಿರ್ತೀವಿ, ಶೇಂಗಾ ಈ ರೋಗ ತಡೆಗಟ್ಟಬೇಕು ಅಂದರೆ ಅಕ್ಕಡಿ ಬೆಳೆ ಥರ ಅಥವಾ ಬೇಲಿ ಬೆಳೆ ಥರ ಹೊಲದ ಸುತ್ತಲೂ 4 ಸಾಲು ಸಜ್ಜೆ ಜೋಳ ಇಂಥವು ಹಾಕಿದರೆ ಈ ರೋಗ ಆಡ್ಲಿಕ್ಕೆ ಅವಕಾಶ ಇರಲ್ಲ. ಇದನ್ನ ರೈತ ಬಂದವ್ರು ಮಾಡ್ತೇವೆ. ಏನಾಗುತ್ತೆ, ರೈತ ಬಂದು ಒಬ್ಬಂಟಿಗರಾಗ್ಬಿಟ್ಟಾರೆ. ಈ ಅಂತರ ಬೆಳೆ ಬೇಲಿ ಬೆಳೆ ಇಂಥವೆಲ್ಲ ಹಾಕೋದು ಎಲ್ಲಿ ಸರ್, ನಮಗೆ ಏನು ಟ್ಯಾಕ್ಟರ್ ಒಂದೇ ಬೆಳೆ ಬಿತ್ತೋದು ಸುಲಭ ಅಂತ ಬಿತ್ತಿಬಿಡ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ರೋಗ ಆತಾಡಿ ಕಷ್ಟ ಆಗುತ್ತೆ. ಆದ್ದರಿಂದ ಶೇಂಗಾ ಬೆಳೆಯಲ್ಲಿ ಕುಡಿ ಕೊಳೆ ರೋಗ ಬಂದಾಗ ಮೊದಲನೇದು ನಾವೆಲ್ಲ ಕ್ರಮ ಕೈಗೊಳ್ಬೇಕು. ಏನು ಅಂತರ್ ಬೆಳೆ ಹಾಕೋದು, ಬೀಜೋಪಚಾರ ಎಲ್ಲ ಮಾಡ್ಕೋಬೇಕು. ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಕೊಟ್ಟಿಗೆ ಗೊಬ್ಬರ ಪಾಪ ಇಲ್ಲ, ಮನೆಯಲ್ಲಿ ದನ ಇಲ್ಲ, ಎಮ್ಮೆ ಇಲ್ಲ, ಕೊಟ್ಟಿಗೆ ಗೊಬ್ಬರ ಇಲ್ಲ, ಸರ್ವ ರೋಗಕ್ಕೂ ಸಗಣಿಯ ಮದ್ದು. ಅವತ್ತು ಕೊಟ್ಟಿಗೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಹಾಕಿರಿ, ಇವತ್ತು ಮಳೆ ಬರಲಿ ಏನೇ ಬರಲಿ ತಡ್ಕೊಳ್ಳೋ ಶಕ್ತಿ ಬರುತ್ತೆ, ಹೌದಲ್ಲ. ಸೊ ಆದ್ದರಿಂದ ರೈತ ಬಾಂಧವರು ವೈಜ್ಞಾನಿಕವಾಗಿ ಶೇಂಗಾದಲ್ಲಿ ಕುಡಿ ಕೊಳೆ ರೋಗ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ವೈಜ್ಞಾನಿಕ ತಿಳ್ಕೊಂಡು ಸೂಕ್ತವಾದ ಹತೋಟಿ ಕ್ರಮ ಕೈಗೊಂಡ್ರೆ ಅದನ್ನ ಯಶಸ್ವಿಯಾಗಿ ಹತೋಟಿ ಮಾಡ್ಬೋದು. ಅದನ್ನ ಇವತ್ತು ಸಿಂಪಡಣೆ ಮಾಡಿ ಅಂತ ಹೇಳ್ದು. ಆಮೇಲೆ ಇನ್ನು ಬುಡ ಕೊಳೆ ರೋಗ ನೋಡಿ, ಕುಡಿ ಕೊಳೆ ರೋಗ, ವೈರಸ್ ರೋಗ, ಬುಡ ಕೊಳೆ ರೋಗ, ಅದು ಶಿಲೀಂಧ್ರ ರೋಗ. ಶಿಲೀಂಧ್ರ ರೋಗಕ್ಕೂ ಮದ್ದು, ಇದು ಕೊಟ್ಟಿಗೆ ಗೊಬ್ಬರನೇ ಮದ್ದು. ನೋಡಿ, ಸರ್ವ ರೋಗಕ್ಕೂ ಸಗಣಿ ಮದ್ದು. ಮದ್ದು ಸಗಣಿ ಮಾಡಿಸ್ಲ ಅಂದ್ರೆ ತಲೆಕಾಟ್ ಸಾರಾಯಿ ಮದ್ದು ಮಾಡ್ಕೋಬೇಕಾಗ ಅಲ್ವಾ. ಆದ್ರಿಂದ ನಾವು ಸಗಣಿ ಬಳಸೋದು ಏನಾಯ್ತು ಅಂದ್ರೆ, ಮನೇಲಿ ದನ ಎಮ್ಮೆ ಇಲ್ಲ, ಇವತ್ತು ಯಾವ ಹಳ್ಳಿಲಿ ಹೋಗಿ ಎತ್ತುಗಳೇ ಇಲ್ಲ ಹುಡುಕಿ. ಹೌದು ಸರ್, ಎತ್ತುಗಳೇ ಸಿಗ್ತಾ ಇಲ್ಲ ಇವತ್ತು ಸರ್. ಒಬ್ರು ನಮ್ಮ ರೈತರು ಕರೆ ಮಾಡಿದ್ರೆ ಯಾರು ಅಂತ ನೋಡೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಹೇಳಿ ಸ್ವಾಮಿ, ತಮ್ಮ ಹೆಸರು? ಪಾಲವಳ್ಳಿ ಕೃಷ್ಣಪ್ಪ ಎಂ ಕೆ ಅಂತ. ಹಾ ಕೃಷ್ಣಪ್ಪರೇ, ಕೇಳಿ, ಪ್ರಶ್ನೆ ಕೇಳಿ. ನಾವು ಒಂದು 1.5 ಎಕರೆಗೆ ಹತ್ತಿ ಹಾಕಿದ್ವಿ ಸ್ವಾಮಿ, ಬಿಟಿ ಹತ್ತಿ ಹಾಕಿದ್ವಿ. ಹೇಳಿ ಕೃಷ್ಣಪ್ಪರೆ. ಬಿಟಿ ಹತ್ತಿ ಹಾಕಿದ್ವಿ, ಚೆನ್ನಾಗಿ ಎಲ್ಲ ಎಲ್ಲ ಒಂದು 1 ಮಟ್ಟ ಅದಾವೆ, 5 ಅಡಿ ಎತ್ತರ ಅದಾವೆ, ಕಾಯಿ ಚೆನ್ನಾಗಿ ಇಡಬೇಕೆ. ಮಳೆ ಬಂದ್ ಕೆರೆ ನೀರು ಬಂದ್ಬಿಟ್ಟು ಜೋಪು ಹತ್ಬಿಡುತ್ತೆ, ಏನ್ ಮಾಡಬೇಕ ಸ್ವಾಮಿ? ಹಾ ನೋಡಿ ಕೃಷ್ಣಪ್ಪರೇ, ಕೆರೆ ಜೋಪತ್ಬಿಟ್ಟೆ ಹೇಳ್ತೀವಿ ಕೇಳಿಗ. ಜೋಪತ್ತಿದೆ, ಹೊಲದಾಗೆಲ್ಲ ನೀರು ಜಿನಕ್ತಾ ಐತೆ. ನೀರಿಲ್ಲ, ಕಾಲು ಓಡಾಡಿದ್ರೆ ಸಿಕ್ಕಂತ ಅದನ್ನೇ ಹೇಳೋದು. ಸೊ ಈ ಇಂಥ ಸಂದರ್ಭದಲ್ಲಿ ಹತ್ತಿ ಬೆಳೆ ಅದು ನೀರನ್ನು ಇಷ್ಟಪಡಲ್ಲ. ಅದಕ್ಕೆ ಅದು ನೀರಿನಿಲ್ಲ ಬರ್ಬೇಕು ಅಂದ್ರೆ ನೀವು ಕೆರೆ ಕೆರೆ ಕೆರೆ ಪಕ್ಕಕ್ಕೆ ಒಂದು ಕಂದ ಕಾಲುವೆ ಹೊಡಿಬೇಕು. ಅಲ್ಲ ಕೃಷ್ಣಪ್ಪರೇ, ಸದ್ಯಕ್ಕೆ ನೀವು ಮಾಡ್ಬೇಕಾದ್ದು ಅಂದ್ರೆ ಜೋಪಿನ ನೀರು ನಿಮ್ಮ ಹತ್ತಿ ಹೊಲದಲ್ಲಿ ಕಡಿಮೆ ಮಾಡ್ಬೇಕು ಅಂದ್ರೆ ಒಂದ್ ಕಾಲುವೆ ಹೊಡೆದ್ರೆ ನೀರ್ ಅಲ್ಲೇ ಬಸ್ ಹಂಗೆ ಹೋಗ್ತವೆ. ಮೊದಲನೇ ಕೆಲಸ ಇದೊಂದು ಮಾಡ್ಕೋಬೇಕು ಆಯ್ತಾ? ಬಸಿಗಾಲುವೆ ಅಂತ ಹೇಳ್ತಾರೆ, ಬಸಿಗಾಲುವೆ ಅಂತಾರಲ್ಲ, ಅದನ್ನ ಮಾಡ್ಕೋಬೇಕು. ಅದು ಹೊಡಿಸಿದ್ರೆ ಜೋಪು ನೀರು ಈ ಕಡೆ ಹೊಲಕ್ ಬರೋದಿಲ್ಲ, ಅವಾಗ ನೀರು ಹಾಗೆ ಹೋಗುತ್ತೆ. ಆದ್ರಿಂದ ಎಷ್ಟೋ ರೈತರು ಕೆರೆ ಹಿಂದೆನೆ ತೋಟ ಮಾಡ್ಕೊಂತ ಅವರೆಲ್ಲ ಹಾಗೆ ಮಾಡೋದು ಕೃಷ್ಣಪ್ಪರೆ. ನೀರು ಯಾವಾಗ್ಲೂ ಹತ್ತಿ ಬೆಳೆ ಉಳಿಸ್ಕೋಬೇಕು ಅಂದ್ರೆ ಔಷಧಿ ಮುಖ್ಯ ಅಲ್ಲ, ಇದನ್ನ ಮಾಡ್ಬೇಕು. ಬಸಿಗಾಲು ಹೊಡಿಬೇಕು, ಬಸಿಗಾಲು ಹೊಡಿಬೇಕು. ಕಷ್ಟ ಇದೆ ಗೊತ್ತು ಕೃಷ್ಣಪ್ಪರೇ, ಕಷ್ಟ ಇದೆ, ಅದ್ ಮಾಡ್ಕೋಬೇಕು. ಏನಾದ್ರು ರೋಗ ಬಂದ್ರೆ ನೀವು ನನಗೆ ತಗೊಂಬನ್ನಿ, ನಿಮ್ಗೆಲ್ಲ ಮಾಹಿತಿ ಕೊಡ್ತೀನಿ. ಈಗ ನೀರು ಹೊರಗೆ ಹೋಗ್ಲಂಗ ನೀವೇನ್ ಮಾಡ್ತೀರ ನೋಡಿ, ನೀರು ಹೊರಗೆ ಹೋಗಂಗ್ ಮಾಡ್ಬೇಕು ಅಷ್ಟೇ. ಹಾ ಅಲ್ಲ ಕಾಲು ಅಂದ್ರೆ ಅದಕ್ಕೆ ಅದನ್ನೇನತ್ತೆ, ಬಸಿ ನೀರು ಬಸಿ ಬರ್ದಂಗೆ ನೀವು ಬಸಿಗೆ ಅಲ್ವೇ ಮಾಡ್ರೆ ಬಸಿ ಹೊರಗೆ ಹೋಗುತ್ತೆ, ನಿಮ್ಮ ಹತ್ತಿ ಗಿಡ ಚೆನ್ನಾಗಾಗ್ತವೆ. ಅಲ್ವಾ? ಆಮೇಲೆ ಏನಾದ್ರು ಹತ್ತಿ ಗಿಡದ ಎಲೆ ಕೆಂಪಾಗಿರೋದೇನ ಇದೆಯಾ ಕೃಷ್ಣಪ್ಪರೆ? ಹತ್ತಿ ಗಿಡದ ಎಲೆ ಏನಾದ್ರು ಕೆಂಪಾಗಿದೆಯಾ? ಹಲೋ, ಹತ್ತಿ ಗಿಡದ ಎಲೆ ಕೆಂಪಾಗಿದೆಯಾ? ನಾ ಒಳ್ಳೆ ಮತ್ತೆ ಈಗ ಸದ್ಯಕ್ಕೆ ನೀವು ತಕ್ಷಣ ಮಾಡ್ಬೇಕಾದ್ ಬಸ್ಸಿಗಲ್ವೆ ಮಾಡ್ಕೋಬೇಕು ನೋಡ್ರಿ, ಬೇರೆ ದಾರಿ ಇಲ್ಲ. ಅದು ಬಿಟ್ಟು ಬೇರೆ ಇನ್ನು ಔಷಧಿಯಿಂದ ಹತೋಟಿ ಮಾಡೋದು ಕಷ್ಟ. ಔಷಧಿ ಸದ್ಯಕ್ಕೆ ನಿಮ್ಗೆ ಚೆನ್ನಾಗಿದೆ ಅಂತ ಔಷಧಿ ಸಿಂಪಡಣೆ ಮಾಡೋ ಅವಶ್ಯಕತೆ ಬರಲ್ಲ. ಹಾ, ಅದಕ್ಕೆ ಸ್ವಲ್ಪ ಬಸಿ ಕಾಲುವೆ ಮಾಡ್ರೆ ಅವಾಗ ಏನಾಗುತ್ತೆ, ನೀರು ಬಸಿಯೋದು ಬಸಿ ಕಾಲುವೆ ಮೂಲಕ ನೀರೆಲ್ಲ ಹೋದ್ರೆ ಗಿಡ ಚೆನ್ನಾಗಾಗ್ತವೆ ಮಾಡಿ. ಆಮೇಲೆ ಹೇಳಿ, ಇದು ಬುಡ್ಗಟ್ಲೆ ಕಡ್ಲೆ ಹಾಕ್ಬೇಕು ಅಂತ ಹೇಳಿದೀವಿ. ಈ ತಿಂಗಳು ಒಳಗೆ ಹಾಕಿದ್ರೆ ನಡೀತದೆ? ಮೊದಲು ತಿಂಗಳ ಅಲ್ಲ, ಯಾವ್ದು ಇದು ಯಾವ್ದು, ಶೇಂಗಾನೋ ಅಥವಾ ಹಿಂಗಾರಿ ಕಡ್ಲೆನ? ಬುಡಗಡ್ಲೆ, ಹಿಂಗಾರಿ ಕಡ್ಲೆ ಈ ತಿಂಗಳಲ್ಲ. ಎಲ್ಲ ಹೊಲ ರೆಡಿ ಮಾಡ್ಕೊಳ್ಳಿ, ಅಕ್ಟೋಬರ್ 15ನೇ ತಾರೀಕು ನಂತರ ಹಾಕ್ಬೇಕು. ಅಲ್ಲಲ್ಲ, ಕಡ್ಲೆ ಹಾಕಕ್ಕೆ ಅಕ್ಟೋಬರ್ 15ನೇ ತಾರೀಕಿಂದ ನವೆಂಬರ್ 15ನೇ ತಾರೀಕು ಸೂಕ್ತವಾದ ಸಮಯ. ಇನ್ನೂ ನಿಮ್ಗೆ ಒಂದು ತಿಂಗಳ ಟೈಮ್ ಐತೆ, ತಿಂಗಳ ಸಮಯ ಐತೆ, ರೆಡಿ ಮಾಡ್ಕೊಳ್ಳಿ ಎಲ್ಲ. ಆಯ್ತಾ? ಹತ್ತು ಹದಿನೇಳನೇ ತಾರೀಕು ಹಾಕಿ, 1ನೇ ತಾರೀಕಿನ ಅಥವಾ 1-8 ಹತ್ತಿನ ಬಿಟ್ಟು ಹಾಕಿ. ಆಯ್ತಾ? ಒಳ್ಳೆ ಅದೇ ಆಯ್ತು. ಅಕ್ಟೋಬರ್ ತಿಂಗಳಲ್ಲಿ ಹಾಕಿ, ಅಕ್ಟೋಬರ್ ತಿಂಗಳಲ್ಲಿ ಹಾಕಿ, ಸೆಪ್ಟೆಂಬರ್ ಶಿಪ್ ಸೂಕ್ತವಾದ ಸಮಯ. ಆಯ್ತು, ಹಾಕಿ. ಒಳ್ಳೆ ಕೃಷ್ಣಪ್ಪ, ಒಳ್ಳೇದು. ನಮಸ್ಕಾರ, ನಮಸ್ಕಾರ. ಈಗ ನಮ್ಮ ಇಂಥ ಸಮಸ್ಯೆಗಳು ಭಾಳ ಆಗಿದೆ, ಭಾಳ ಆಗ್ತಾಯಿದೆ ಅನೇಕ ರೈತರು. ಏನಾಗುತ್ತೆ ಈಗ ನಾವು ಸರ್, ತಾವು ಶೇಂಗಾ ಒಂದು ಸಮಸ್ಯೆ ಹೇಳಿದ್ರೆ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದು ಮೆಕ್ಕೆಜೋಳ ಇದೆ, ಆಮೇಲೆ ಕೆಲವು ಕಡೆ ರಾಗಿ ಒಳ್ಳೆ ಮುಖ್ಯ ಬೆಳೆ. ಹೌದು, ಎಲ್ಲದರಲ್ಲೂ ನೀರು ನಿಂತಾಗ ನೀರಿನ ಸಮ ನೋಡಿ, ಈಗ ನಮ್ಮ ಕೃಷ್ಣಪ್ಪರು ಫೋನ್ ಮಾಡಿದಂಗೆ ಅನೇಕ ಹೊಲಗಳಲ್ಲಿ ನೀರು ನಿಂತಿರುತ್ತೆ. ಸೊ ನೀರು ನಿಂತಾಗ ಯಾವ ರೀತಿ ಹತೋಟಿ ಮಾಡೋದನ್ನ ಹೇಳೋಣ. ಈಗ ನಾನು ಹೇಳ, ಶೇಂಗಾದಲ್ಲಿ ಒಂದು ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು. ಶೇಂಗಾದಲ್ಲಿ ಬುಡ ಕೊಳೆ ರೋಗನ ತೊಗೊಂಡು ಕೊಟ್ಟಿಗೆ ಗೊಬ್ಬರ ಬಳಸ್ಬೇಕು ಒಂದು. ಆಮೇಲೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಮಾಡಿದ್ರೆ ಎರಡು ಥರ ಇದೆ. ಒಂದು ಶಿಲೀಂದ್ರನಾಶಕ, ಕ್ಯಾಪ್ಟಾನು ಅಥವಾ ಕಾರ್ಬೆಂಡೇಜಿಮ್ ಅಂತಕ್ಕಂಥ ಶಿಲೀಂದ್ರನಾಶಕ 2-3 ಗ್ರಾಮ್ 1 kg ಬೀಜಕ್ಕೆ ಮಿಶ್ರಣ, ಬೀಜಕ್ಕೆ ಮಿಶ್ರಣ ಮಾಡೋದು, ಬಿತ್ತನೆ ಮಾಡೋದು ಸುಲಭದ್ದು. ಇದನ್ನು ನಾವು ಮಾಡಲಿಲ್ಲ ಅಂದರೆ ಈ ಥರ ರೋಗಗಳನ್ನ ಹತೋಟಿ ಮಾಡೋದು ಭಾಳ ಕಷ್ಟ ಆಗುತ್ತೆ ಒಂದು. ಆಮೇಲೆ ಟ್ರೈಕೋಡ್ರಮ್ ಜೀವಾಣು ಅದು ಬಳಸಲೇಬೇಕು. ಟ್ರೈಕೋಡರ್ಮ ಜೀವಾಣುಗಳನ್ನ ಬಳಸಲಿಲ್ಲ ಅಂದ್ರೆ ಯಾವ ರೋಗನು ಹತೋಟಿ ಮಾಡಕ್ಕಾಗಲ್ಲ. ಅದರಲ್ಲೂ ಬುಡ ಕೊಳೆ ರೋಗನ ಟ್ರೈಕೋಡರ್ಮ ಇದೆಯಲ್ಲ ಜೀವಾಣು, ಟ್ರೈಕೋಡರ್ಮ ಜೀವಾಣು ಪೊಲೀಸ್ನರಿದ್ದಂಗೆ, ಶೇಂಗಕ್ ಬುಡ ಕೊಳೆ ರೋಗ ಅದು ಕಳ್ಳರಿದ್ದಂಗೆ. ಪೊಲೀಸ್ನರ್ ಕೆಲಸ ಮಾಡೋ ಜೀವಾಣುವನ್ನ ಬೇರೆ ಕೊಟ್ರೆ ಕಳ್ಳರ ಕೆಲಸ ಮಾಡೋ ರೋಗಾಣುಗಳನ್ನ ಬಿಟ್ಕೊಳಲ್ಲ ಅಂತ. ಬಟ್ ಇದು ಕೂಟ ಕೊಡ್ಬೇಕಲ್ಲ ಟ್ರೈಕೋ, ಅದು ಕೂಟ ಯಾವುದು? ಕೊಟ್ಟಿಗೆ ಗೊಬ್ಬರ. ಸ್ವಾತಂತ್ರ್ಯ ಇವೆಲ್ಲ ಕ್ರಮಗಳನ್ನು ಕೈಗೊಂಡಾಗ ನಾವು ಮಾಡ್ಬೋದು. ಇವಾಗ ರೋಗ ಬಂದಿದೆ ಸ್ವಾಮಿ ಅಂದಾಗ ಕಾರ್ಬೆಂಡೇಜಿಮ್ 2 ಗ್ರಾಮ್ 1 ಲೀಟರ್ ಹಾಕ್ಬಿಟ್ಟು ಬುಡಕ್ಕೆ ತೋರಿಸಿದ್ರು, ಅದು ಕಷ್ಟವಾದ ಕೆಲಸ. ಯಾಕೆಂದ್ರೆ ನಾವು ಹೇಳೋದು ಸುಲಭ, ಪಾಪ ರೈತರಿಗೆ ಮಾಡೋದು ಕಷ್ಟ. ಇನ್ನು 1-2 ಎಕರೆ ಮಾಡ್ಬೋದು, 6 ಎಕರೆ ಭಾಳ ಕಷ್ಟ ಆಗುತ್ತೆ. ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್. ಹೇಳಿ, ಇದೆ ಯಾರು, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಚಿತ್ರದುರ್ಗದಿಂದ ಸರ್, ಪದ್ಮಾವತಿ ಅಂತ ಹೇಳಿ ಸರ್. ಹಾ, ಪದ್ಮಾವತಿ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ನಮ್ದು ಅಡಕೆ ತೋಟ ಇದೆ ಸರ್, ಒಂದು 8 ಎಕರೆ ತೋಟ ಕಟ್ಟಿದೀವಿ ಸರ್. ನಾವು ಚಿಕ್ಕದಿದ್ದಾಗೆ ಅಡಕೆ ಕಾಯಿ ಉದುರು ಬಿಡುತ್ತೆ ಸರ್, ಅದು ಒಂಥರ ತೂತಾಗಿ ಉದುರುತ್ತೆ ಸರ್. ಒಂದು ಗುಂಪು ತೋಟು ಒಂದೊಂದ್ಸಲ ಉದುರು ಬಿಡುತ್ತೆ ಸರ್ ತೋಟಾಗಿ. ಅಲ್ಲಮ್ಮ, ಎಷ್ಟು ಪದ್ಮಾವತಿ ಅವ್ರು, ಎಷ್ಟು ಅಡಕೆ ಗಿಡ? ಒಂದು ಅರೆ ತೋಟ ಇದೆ ಸರ್, ಅದು ಒಂದು 18 ವರ್ಷದ ಇದೆ ಸರ್, ಅದರಲ್ಲಿ ಬಹಳ ತುಂಬಾ ಉದುರುತ್ತೆ ಸರ್. ಅಂದ್ರೆ ಅಡಿಕೆ ಅಲ್ಲಲ್ಲ, ಅಡಿಕೆ ಈಚುಗಳೆಲ್ಲ ಉದ್ರಿ ಇರ್ತಾವ, ಅದ್ರ ನೋಡ್ರಿ ತೂತಾಗಿರುತ್ತೆ. ಸರಿನಾ? ಅದು ಅಳಿಲಿನ ಕಾಟ. ಅಳಿಲು ಅಳಿಲು ಅಳಿಲು ಏನ್ ಮಾಡ್ತವೆ ಅಂದ್ರೆ, ಅಡಿಕೆ ಈಚು ಬಂದಾಗ ಅದನ್ನ ತೊಟ್ಟು ತೆಗೆದ್ಬಿಟ್ಟು ಅದ್ರ ಎರಡನೇ ನೀರು ಸಿಗುತ್ತೆ. ನಾವ್ ಹೆಂಗ್ ಎಳ್ನೀರ್ ಕುಡಿತೀವ ಹಂಗೆ, ಆ ಎರಡನೇ ನೀರಿಗಾಗಿ ಒಂದ್ ಈಚನ್ನ ಕಿತ್ತು ಬಿಸಾಕ್ಬಿಡ್ತಾವೆ. ಅದಕ್ಕೆ ಏನ್ ಮಾಡ್ಬೇಕು, ಅಳಿಲು ಹತ್ತದಂಗೆ ನೋಡ್ಕೋಬೇಕು. ಹತ್ತದಂಗೆ ನೋಡ್ಬೇಕು ಅಂದ್ರೆ ತೆಂಗಿನ ಮರಕ್ಕೆ ಇಲಿ ಹತ್ತದಂಗೆ ಹೆಂಗ್ ಪಟ್ಟಿ ಹೊಡಿತಾರಲ್ಲ, ಸರ್ ಒಡೆದಿರಿ ಸರ್, ನಮ್ದೊಂದು ಮೂವತ್ತು ಮರ ತೆಂಗಿನ ಮರ ಇದೆ ಸರ್, ಅದರಿಂದ ಅಳಿಲು ಹೋಗ್ತಿದಾವೆ ಅಂತ ಹೇಳಿ ಅದಕ್ಕೆಲ್ಲ ನೋಡಿ ನೀವೇ ಹೇಳ್ತಾ ಇದ್ರಲ್ಲ ಅಡಿಕೆ ಪಟ್ಟಿ ಅದೆಂತದ್ದು ಪ್ಲಾಸ್ಟಿಕ್ ಪಟ್ಟಿ ಹೊಡೆದ ತಕ್ಷಣ ತೆಂಗಿನ ತೋಟ ಸುಧಾರಿಸಿದೆ, ಅಡಿಕೆ ಅಡಿಕೆ ತೋಟ ಹೆಚ್ಚಾಗಿದೆ ಅಂದ್ರೆ ಅಡಿಕೆ ಮರಕ್ಕೂ ಅದನ್ನೇ ಮಾಡ್ಬೇಕಾಗತ್ತಮ್ಮ. ಹೌದು ಹೌದು, ಅದಕ್ಕೆ ನೋಡಮ್ಮ ಇನ್ನೊಂದು ರೀತಿ ಇದೆ. ಅಳಿಲನ್ನ ತೋಟಿ ಮಾಡ್ಲಿಕ್ಕಾಗಿ ನಾವು ಔಷಧಿಗಳನ್ನೇ ಶಿಫಾರಸು ಮಾಡಂಗಿಲ್ಲ, ಯಾಕೆಂದ್ರೆ ಅಳಿಲನಿಗೆ ಔಷಧಿ ಹೇಳಂಗಿಲ್ಲ ನಾವು. ಅದಕ್ಕೆ ಏ ಮಾಡ್ಬೇಕು ಅಲ್ಲಲ್ಲ, ಇನ್ನೊಂದು ವಿಧಾನ ಏ ಮಾಡ್ತಾರೆ ಅಂದ್ರೆ ಪದ್ಮಾವತಿ ಅವರೇ. ಹೌದಮ್ಮ ಹೌದಮ್ಮ, ಅದಕ್ಕೆ ಅವು ಎರಡು ದಿನ ನೋಡ್ತವೆ, ಮೂರನೇ ದಿನದಿಂದ ಅವು ಅಡ್ಜಸ್ಟ್ ಆಗ್ಬಿಡ್ತವೆ. ಆಮೇಲೆ ಅಳಿಲಿಗೆ ಇನ್ನೊಂದು ವಿಧಾನ ಮಾಡ್ಬೋದು, ಈ ಪ್ಲಾಸ್ಟಿಕ್ ನ ಹಾವುಗಳು ಬರ್ತಾವಲ್ಲ, ಆ ಪ್ಲಾಸ್ಟಿಕ್ನ ಹಾವುಗಳನ್ನು ಅಲ್ಲೆಲ್ಲೆಲ್ಲೆಲ್ಲೆ ಒಂದು ನಾಲ್ಕಾರು ಕಡೆ ಅಡಿಕೆ ಗಿಡಕ್ಕೆ ಇಟ್ಟರೆ ಎದ್ರಕ್ಕಂಥ ಒಳಿಲುಗಳು ಒಂದು ಪ್ಲಾಸ್ಟಿಕ್ನ ಮಕ್ಕಳಿಗೆ ಹಾವುಗಳು ಬರಲ್ಲ ಅಂಥವು. ಆದ್ರೆ ಇನ್ನೊಂದು ಏನು ಎಚ್ಚರಿಕೆ, ಎರಡು ದಿನಕ್ಕೆ ಎರಡು ದಿನಕ್ಕೆ ಜಾಗ ಚೇಂಜ್ ಮಾಡ್ಬೇಕಾವ, ಹಂಗೆ ಬಿಟ್ರೆ ಅವು ಅಡ್ಜಸ್ಟ್ ಆಗ್ಬಿಡ್ತಾವೆ, ಎಳಿಲಿಗೆ ಗೊತ್ತಾಗ್ಬಿಡ್ತೀವಿ ಪ್ಲಾಸ್ಟಿಕ್ನಾಗು ಅಂತ. ಮತ್ತೆ ಅಳಿಲು ಇಳಿ ಆ ತೋಟಿ ಮಾಡೋದ್ರ ಸುಲಭದ ಕೆಲಸ ಅಲ್ಲಮ್ಮ. ಇಷ್ಟು ಮಾಡಿ ಒಂದಿನ ಭೇಟಿ. ಆಮೇಲೆ ನೋಡಮ್ಮ, ತೆಂಗಿನ ಮರಕ್ಕಾಗಲಿ ಅಡಿಕೆ ಮರಕ್ಕೆ ಬೇರೆ ಇವು ಬೇವಿನ ಮರ ಅಥವಾ ಜಾಲಿ ಮರ ಬೇರೆ ಯಾವುದೇ ಮರದ ಟೊಂಗೆ ತಗಲಬಾರ್ದು. ಟೀಕಿದೆ ಅಂತ ಅಲ್ಲಲ್ಲ, ತ್ಯಾಗದ ಗಿಡ ಟೊಂಗೆಗಳನ್ನ ಕತ್ತರಿಸ್ಬೇಕು ಅಡಿಕೆ ಗಿಡಕ್ಕೆ ತಗಲ್ದಂಗೆ. ಅಲ್ಲಲ್ಲ, ಅವು ಅಡಿಕೆ ಗಿಡಕ್ಕೆ ತಗಲಬಾರ್ದು, ಅವೇನು ನೆಗೆದ್ಬಿಟ್ಟು ಏನು ಬರೋದಿಲ್ಲ. ಅದಕ್ಕೆ ಅಡಿಕೆ ಗಿಡ ತಗಲ್ದಂಗ್ ನೋಡ್ಕೊಳ್ಳಿ, ಕಡಿಮೆ ಆಗುತ್ತಮ್ಮ. ಒಂದಿನ ಬನ್ನಿ, ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡ್ತೀವಮ್ಮ, ಬನ್ನಿ ಕೃಷಿ ವಿಜ್ಞಾನಕ್ಕೆ. ಹೌದಮ್ಮ ಹೌದಮ್ಮ ಹೌದಮ್ಮ, ಯಾಕೆಂದ್ರೆ ಕಷ್ಟಪಟ್ಟು ಬೆಳೆದಂತ ಅಡಿಕೆ ಇಂಥ ರೇಟ್ ಇದೆ, ಇಂಥ ಟೈಮ್ನಾಗ ಕೈ ಬಂದದ್ ಬಾಯಿ ಬರಲಿಲ್ಲ ಅಂತ ನೋವಾಗುತ್ತೆ. ಹೌದಮ್ಮ ಹೌದೌದು, ಬನ್ನಿ ಸರಿ ಕೃಷಿ ವಿಜ್ಞಾನಕ್ಕೆ ಭೇಟಿ, ಹೆಚ್ಚಿನ ಮಾಹಿತಿ ಕೊಡ ನಿಮ್ಗೆ, ಬನ್ನಿ ಅಮ್ಮ. ಆಯ್ತಾ, ಒಳ್ಳೇದಮ್ಮ ಒಳ್ಳೇದಮ್ಮ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತೊಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಅನಂತರಾಜ್ ಅಂತ ಸರ್, ಹಿರಿಯೂರು ತಾಲೂಕು ಗೊರ್ಲಡ್. ಹಾ ಅನಂತರಾಜ್ ಹೇಳಿ. ಅನಂತರಾಜ್ ಅವ್ರೆ ಸರ್, ನೀವು ವಿಜ್ಞಾನಿಗಳು ಯಾರಂತ ಗೊತ್ತಾಗ್ಲಿಲ್ಲ ಸರ್. ಓಂಕಾರಪ್ಪ ಅಂತ, ಬೊಬ್ಬರ್ ಫಾರಂ ಓಂಕಾರಪ್ಪರು. ಹೌದೌದೌದು, ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನ. ಹೇಳಿ ಹೇಳಿ ಅನಂತರಾಜ್ ಅವ್ರೆ. ಹೌದೌದು ಹೇಳಿ. ಸರ್, ಇದು ಶೇಂಗಾದಲ್ಲಿ ಇದು ಸುಳಿ ಮುಟ್ಕೊಳ್ತಾರೆ ಸರ್. ಸರ್ ಇಷ್ಟ ತನಕ ಅದ್ರ ಬಗ್ಗೆ ಗಂಭೀರವಾದ ಚರ್ಚೆ ಮಾಡ್ತಾ ಇದೀವಿ ನಾವು ಇಲ್ಲಿ. ಸುಳಿ ಮುಟ್ಕೊಂಬುದನ್ನ ಮತ್ತೆ ಬುಡಕೊಳ್ಳೆ ರೋಗ. ಹೌದೌದು, ಆ ಸುಳಿ, ಅದಕ್ಕೆ ಸುಳಿ ಕೊಳೆ ರೋಗ, ವೈರಸ್ ರೋಗ ಅಂತಾರೆ. ಅದನ್ನ ಪ್ರಾರಂಭಿಕ ಅಂತದಲ್ಲೇ ಗುರುತಿಸಬೇಕು. ಒಂದೆರಡು ಗಿಡದಲ್ಲಿ ಕಾಣಿಸ್ಕೊಂಡಾಗ ಇಮಿಡಾಕ್ಲೋಪಿಡ್ ಕೀಟನಾಶಕವನ್ನ ಇಡೀ ಹೊಲಕ್ಕೆ ತುಂಬಾ ಸಿಂಪರಣೆ ಮಾಡಿ ಆ ರೋಗ ಹರಡ ಅಂತ ಕೀಟಗಳನ್ನ ನಾಶಪಡಿಸಬೇಕು. ಇಮಿಡಾಕ್ಲೋಪಿಡ್ ಅಂತಾರೆ. ಅರ್ಧ ಮಿಲಿ ಒಂದ್ ಲೀಟರ್ ಸಿಂಪರಣೆ ಮಾಡಿ. ಇದಾಗಿದೆ ಸರ್ ಈ ಸರಿ ಶೇಂಗಾ ಬಾಳ ಆಗಿದ್ರೆ ಸಿಂಪರಣೆ ಮಾಡಬೇಡ್ರಿ, ಉಪಯೋಗಿಲ್ಲ. ಎಲ್ಲ ಅಲ್ಲಿ ಸ್ವಲ್ಪ ಆಗಿದ್ರೆ ಬೇರೆ ಕಡೆಗೆ ರೋಗ ಹರಡದಂಗೆ ನೀವು ನೋಡ್ಕೋಬಹುದು. ಅರ್ಧ ಹೊಲ ಆಗಿದ್ದಾಗ ಸಿಂಪರಣೆ ಮಾಡ್ರೆ ಉಪಯೋಗ ಆಗಲ್ಲ ಅನಂತರಾಜ್ ಅವ್ರೆ. ಯಾಕೆಂದ್ರೆ ನಾವು ಅದನ್ನು ಯೋಚನೆ ಮಾಡ ಪಾಪ ವಿಜ್ಞಾನಿಗಳು, ನಾವು ನೀವು ಸಿಂಪರಣೆ ಮಾಡಿ ಏನಾಗುತ್ತೆ, ಕಣ್ಣು ಬೆಳ್ಳಗಾಗ್ತಾ ಇದೆ ಸರ್ ಅನ್ನ ನಾವು ಇಂಜೆಕ್ಷನ್ ಕೊಟ್ರೆ ಅವನು ಹೋಗೇ ಹೋಗ್ತಾನೆ ಅಲ್ವಾ. ಅದಕ್ಕೆ ಇವೆಲ್ಲ ಯೋಚನೆ ಒಳ್ಳೇದು ನೋಡ್ಕೊಂಡು ಮಾಡಿ ಪಾಪ. ಕಡಿಮೆ ಇದ್ರೆ ಸಿಂಪರಣೆ ಮಾಡಿ, ಜಾಸ್ತಿ ಏರಿಯಾ ಆಗಿದ್ರೆ ಬೇರೆ. ಯಾಕೆ ಪಾಪ ಸುಮ್ನೆ ನಾವು ನಿಮ್ಗೆ ಔಷಧಿ ಬಂದ್ರೆ ಈಗ ಸಾಕಷ್ಟು ಹೂವು ಆಗ್ತಾ ಇದೆ ಸರ್, ಅದು ಕೆಂಪು ಆಗಿದೆ ಗಿಡ. ಆ ಎಲೆ ಕೆಂಪ್ಗಾಗತ್ತೆ ನೋಡಿ ಹತ್ತಿ ಗಿಡದಲ್ಲಿ, ಅದು ಅದೊಂದು ದೊಡ್ಡ ಸಮಸ್ಯೆ ಬರುತ್ತೆ. ಅಲ್ಲ ಮಳೆ ಜಾಸ್ತಿ ಏನಂದ್ರೆ ಇಲ್ಲಿ ಹೇಳದ್ ಕೇಳಿಲ್ಲಿ ಏನಾಗುತ್ತೆ ಗೊತ್ತಾ ನಂತರಾಜು, ತೇವಾಂಶ ಜಾಸ್ತಿ ಆದಾಗ ಮೋಡಗಟ್ಟಿದ ವಾತಾವರಣದಾಗ ಮೆಗ್ನೀಷಿಯಂ ಅಂತಕ್ಕಂಥ ಪೋಷಕಾಂಶ ಹತ್ತಿ ಗಿಡದ ಬೇರಿನ ಮೂಲಕ ಮೇಲಕ್ಕೆ ಹೋಗಲ್ಲ. ಅದಕ್ಕೆ ನೀವೇ ಅದಕ್ಕೆ ತಾಮ್ರದ ರೋಗ ಅಥವಾ ಎಲೆ ಕೆಂಪಾಗುವಿಕೆ ಅಂತ ಕರೀತಾರೆ. ಅದು ಕಾಣಿಸ್ಕೊಂಡಾಗ ನೀವು ಬುಡಕ್ಕೆ ಗೊಬ್ಬರ ಹಾಕಿದ್ರೆ ಉಪಯೋಗ ಆಗಲ್ಲ. ಅದಕ್ಕೇನಿದ್ರು ಎಲೆ ಮೇಲೆ ಸಿಂಪರಣೆ ಮಾಡಿ, ಅದಕ್ಕೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಬರುತ್ತೆ ಒಂದು, ವಾಟರ್ ಸಾಲಬಲ್ ಇರುತ್ತೆ, ಅದು 5 ಗ್ರಾಮ್ 1 ಲೀಟರ್ ಯಾಕೆ ಸಿಂಪಡಣೆ ಮಾಡಿಬಿಡಿ, ಎಲೆ ಮೂಲಕನೇ ಇರ್ಕೊಂಬಿಟ್ಟು ಅದು ಎಲೆ ಕೆಂಪಗಾಗೋದನ್ನ ತಡೆಗಟ್ಟುತ್ತೆ. ಆಯ್ತಾ, ತಕ್ಷಣ ಅದನ್ನು ಮಾಡಿ. ಹೆಚ್ಚಿನ ಮಾಹಿತಿಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ರಿ, ಅಲ್ಲೇ ಪಕ್ಕದ ಮನೆ ಇದ್ದಂಗೆ ನಿಮ್ಮೂರು ಬರ್ರಿ. ಆಮೇಲೆ ನಂಬರ್ ಕೊಡ್ತೀನಿ, ನಾವು ನಂಬರ್ ಕೊಡದಲ್ಲ ಹೋಗಲ್ಲ, ಕೊಡೋಣ ಬನ್ನಿ. ಬಬ್ಬರ್ ಫಾರ್ಮ್ ಆಗಿದೆ, ಬರ್ರಿ ಹಿರಿಯರ್ ತಾಲೂಕ್ನವ್ರು ಬನ್ನಿ. ಅನಂತ ರಾಜು ಒಳ್ಳೆ ಈರುಳ್ಳಿಯಲ್ಲಿ ಸರ್ ಅದೇ ಮಂಗನ ಕಾಯಿಲೆ ಅಂತ ಬರುತ್ತಲ್ಲ ಸರ್, ಮಂಗನ ಕಾಯಿಲೆ ಅಂತ ಬರ್ತಾ ಐತೆ. ಈರುಳ್ಳಿ ಇವಾಗ ಕಿತ್ರ ಕೈ ಬರುತ್ತೆ, ಎಲೆಯೆಲ್ಲ ಕೊಳತೋಗಿರ್ತೇವೆ, ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇವಾಗ ಈರುಳ್ಳಿನಲ್ಲಿ ಗಂಭೀರವಾದ ಸಮಸ್ಯೆ ಇದೆ ಅನಂತ ರಾಜ್ ಅವರೇ. ಇದೂರ್ ತಾಲೂಕು ದಿನಾ 8 ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈರುಳ್ಳಿ ಹಿಡ್ಕೊಂಡ್ ಬರ್ತಾರೆ. ಏನಕ್ಕಪ್ಪ ಅಂದ್ರೆ ರೋಗ, ಅದು ಎಲೆ ಅದು ನೇರಳೆ ಮಚ್ಚ ರೋಗ ಜಾಸ್ತಿ ಆಗುತ್ತೆ, ಜಾಸ್ತಿ ಆದ್ಮೇಲೆ ಎಲ್ಲ ಎಲೆ ಹಳದಿ ಆಗುತ್ತೆ, ಜೋತ್ ಬೀಳುತ್ತೆ, ಬುಡ್ದಾಗ ಮೆತ್ತಗಾಗುತ್ತೆ, ಗಡ್ಡೆ ಕೊಳೆಯುತ್ತೆ, ಕೈ ಕಿತ್ರ ಬೇರ್ ಕಿತ್ಕೊಂಡು ಹೋಗ್ತಾ ಗಡ್ಡೆ ಮಾತ್ರ ಬರುತ್ತೆ. ಎಷ್ಟೋ ಜನರು ಏನಂತಾರ ಅದನ್ನ, ಬೇರುಳ ಬಂದಿದೆ, ಬೇರುಳ ಬಂದ, ಬೇರುಳ ಅಲ್ಲ ಅದು ರೋಗ. ಅದಕ್ಕೆ ಆ ತರ ಇದು ಈರುಳ್ಳಿ ಏನ ತಗೊಂಡ್ ಬನ್ನಿ ಆಫೀಸ್ಗೆ ಅನಂತ ರಾಜ್ ಅವರೇ. ಆ ತರ ಸಮಸ್ಯೆ ಇದ್ರೆ ಈರುಳ್ಳಿನ ನಮ್ಮ ಆಫೀಸ್ ತಗೊಂಡ್ ಬನ್ನಿ, ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಏನೇನ್ ಮಾಡ್ಬೇಕು ಅಂತ. ಆಯ್ತಾ, ಆಯ್ತು ಅನಂತ ರಾಜ್ ಒಳ್ಳೇದು. ನಮಸ್ಕಾರ ಅನಂತ ರಾಜ್ ಅವರೇ. ಹ್ಞೂ ಸರ್, ಈಗ ಅದೇ ನೀವು ಹೇಳಿದ್ರೆ ಶೇಂಗಾದಲ್ಲಿ ಶೇಂಗಾ ಸಾಕಷ್ಟು ಕಡೆ ಸಮಸ್ಯೆ ಆಗ್ತೈತೆ. ಆಮೇಲೆ ಈರುಳ್ಳಿನೂ ಅಷ್ಟೇ. ನಾನೇನು ಈಗ ಅನಂತ ರಾಜ್ ಅವ್ರಿಗೆ ಕೇಳಿದ್ರೆ ಈರುಳ್ಳಿನೂ ಇತ್ತೀಚೆಗೆ ಭಾಳಷ್ಟು ಸಮಸ್ಯೆ ಆಯ್ತು ಪಾಪ. ಎಷ್ಟೋ ರೈತರು ಈರುಳ್ಳಿ ಬೆಳೆ ಹೆಂಗಾಗಿದೆ ಅಂದರೆ ಉತ್ತಮವಾದ ಬೆಳೆ ಬಂದಿದೆ, ಅದು ಕಿತ್ಕೊಳ್ಳೋಕ್ಕಾಗಿಲ್ಲ, ಹೊಲ್ದಾಗ ಹಾಗೆ ಬಿಟ್ಬಿಟ್ಟಾರೆ. ಮಳೆ ಕೀಳೋಕ್ಕಾಗ್ತಾ ಇಲ್ಲ, ಕಿತ್ಮೇಲೆ ತೊಗೊಂಡು ಇದಕ್ಕೆ ಟ್ಯಾಕ್ಟ್ರಿಗೆ ಹಾಕಕ್ಕೆ ಟ್ಯಾಕ್ಟ್ರಿ ಒಳಗೆ ಹೋಗಲ್ಲ, ಇವ್ರು ಹೆಜ್ಜೆನೇ ಇಡಕ್ಕಲ್ಲ ಅಂದ್ಮೇಲೆ ಕೈ ಬಂದದ್ದು ಬಾಯಿ ಬರ ಭಾಳ ಆಗುತ್ತೆ. ಸೊ ಈಗ ಅನಂತ ರಾಜ್ ಹೇಳ್ದಂಗೆ ಅನೇಕ ರೈತರು ಇವಾಗ ರೋಗವನ್ನು ಎದುರಿಸ್ತಾ ಇದ್ದಾರೆ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಯಾರು? ಹಲೋ, ನಮಸ್ಕಾರ ಸರ್, ಬೀನ್ ಸಮುದ್ರ ಸರ್. ತಮ್ಮ ಹೆಸರು ಹೇಳಿ. ಶಿವಸರೋತ್ತಮ್ ಅಂತ ಮಾತಾಡ್ತಿರೋದು. ಪ್ರಶ್ನೆ ಕೇಳಿ ಸರ್. ಬಾಳೆ ಸ್ವಲ್ಪ ಎರಕ್ಕೆ ಬಾಳೆ ಹಾಕಿದ್ರು ಸರ್, ಒಂದು 200 ಬುಡ ಇತ್ತು ತೋಟದಲ್ಲಿ. ಹೇಳಿ. ಅದು ಒಂದೊಂದ್ ಬೆಳೆ ಎಲ್ಲ ಕೆಂಪು ಕಟ್ಟಿದ್ರು ಸರ್, ಇತ್ತೀಚೆಗೆ ಮಳೆ ಜಾಸ್ತಿ ಆಗಿದ ಕಾರಣ ಏನು ನೋಡಿ. ಬೇವಿನಿಂಡಿ ಅಲ್ಲ, ಬಾಳೆ ಅಲ್ಲ, ಒಳ್ಳೇದು. ಬೇವಿನಿಂಡಿ ಹಾಕಿ ಜೀವಾಣುಗಳನ್ನು ಇತ್ತವನ್ನೆಲ್ಲ ಹಾಕಿ. ಬಾಳೆನಲ್ಲಿ ಎಲೆ ಕೆಂಪುಗಾಗಕ್ಕೆ ನಾನಾ ಕಾರಣ ಇರ್ತವೆ. ಇದ್ರಾಗ ಯಾವ ಕಾರಣ ಅಂತ ನೀವು ಎಲೆಗಳನ್ನ ತಂದ್ರೆ ನಾವು ಹೇಳ್ಬೋದು. ಕೃಷಿ ವಿಜ್ಞಾನಕ್ಕೆ ಅಂದ್ರೆ ಹೇಳ್ತೀನಿ ನೋಡಿ. ಬಾಳೆನಲ್ಲಿ ಎಲೆ ಚುಕ್ಕೆ ರೋಗ ಬಂದ್ರೆ ಎಲೆ ಚುಕ್ಕೆ ಬಂದು ಎಲೆ ಹಳದಿ ಆಗುತ್ತೆ, ಒಂದು ಕಾರಣ. ಎರಡನೇದು, ಎಲೆಗಳು ಜಂತು ಹುಳ ಬಂದ್ರೆ ಎಲೆ ಹಳದಿಯಾಗಿ ಆಗೇ ನಿಂತಿರುತ್ತೆ, ಎರಡನೇ ಕಾರಣ. ಮೂರನೇದು ಪನಾಮ ಸೊರಗ ರೋಗ ಅಂತ ಬರುತ್ತೆ, ಸೊರಗ ರೋಗ ಬಂದ ಎಲೆ ಹಳದಿಯಾಗಿ ಹಂಗೆ ಜೋತ್ ಬೀಳ್ತವೆ, ಇದು ಮೂರನೇದು. ಆಮೇಲೆ ಪೋಷಕಾಂಶ ಕೊರತೆ ಆದರೂ ಎಲೆ ಹಳದಿ ಆಗುತ್ತೆ, ಇದು ಬರುತ್ತೆ. ಅಥವಾ ಈಗ ಏನೋ ಕಾಂಡ ಕೊರೆಯುವ ಮೂತಿ ಹುಳ, ಗಡ್ಡೆ ಕೊರೆಯುವ ಇವೆಲ್ಲ ಕಾರಣಗಳು ಎಲೆ. ಅದಕ್ಕೆ ನೀವು ಎಷ್ಟು ತಿಂಗಳು ಬಾಳೆ ನಿಮ್ಮದು? ಅಲ್ಲ, ಎಷ್ಟನೇ ಬೆಳೆ ಬಾಳೆ ಇದು ನಿಮ್ದು? ಹೌದಾ? ಅದಕ್ಕೆ ಏನಾರು, ಅದಕ್ಕೆ ನಾವೇನ್ ಹೇಳ್ತೀವಿ ಗೊತ್ತಾ, ನೀವು ಒಂದು ಬಾರಿ ನಾವೇನ್ ಹೇಳ್ತೀವಿ, ನಿಮ್ದು ಏನಾರು ಜಾಸ್ತಿ ಸಮಸ್ಯೆ ಇದ್ರೆ, ಈಗ ಬಾಳೆ ಗಿಡನ ಪೂರ್ತಿ ಕಟ್ ಮಾಡ್ಕೊಂಡ್ ತರಕ್ ಬರಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ. ನೀವೇ ಮಾಡ್ಬೇಕು, 1.5 2 ಹತ್ರ ಕಟ್ ಮಾಡಿಬಿಟ್ಟು ಬೇರ್ ಸಮೇತ ಕಿತ್ಕೊಂಡು ಬೇರನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಂಡು ಒಂದು ಚೀಲಾಗಿ ಇಟ್ಕೊಂಡು ತಗೊಂಬಂದ್ರೆ ನಾವು ಆ ಕಾಂಡನೆಲ್ಲ ಸೀಳ್ಬಿಟ್ಟು ಬೇರನ್ನೆಲ್ಲ ಮೈಕ್ರೋಸ್ಕೋಪಲ್ಲಿ ನಾವು ಸೂಕ್ಷ್ಮದರ್ಶಿ ಯಂತ್ರದಲ್ಲಿ ಚೆಕ್ ಮಾಡಿ ಏನು ಸಮಸ್ಯೆಯಿಂದ ನಿಮಗೆ ಸಲಹೆ ಕೊಡ್ತೀವಿ. ಆಯಿತಾ, ಬನ್ನಿ ಸರ್, ಕೃಷಿ ವಿಜ್ಞಾನ ಬನ್ನಿ. ಫೋನ್ ಹಾಕಿ ಹಾಕಿ, ಬೇವಿನಿಂಡಿ ಹಾಕಿ, ಒಳ್ಳೇದು. ಬೇವಿನಿಂಡಿ ಹಾಕಿ ಒಳ್ಳೇದೇ. ಯಾವ್ದ್ರಿಂದ ಅಲ್ಲಲ್ಲ, ಅದ್ರಲ್ಲಿ ಏನಾದ್ರು ಹುಳ ರೋಗ ಇದ್ರೆ ಬೇರೆ ಅದ್ ಕರಡುತ್ತೆ, ಆರೋಗ್ಯವಂತದ ಅದೇನಲ್ಲ, ಒಳ್ಳೆ ಗೊಬ್ಬರ ಆಗುತ್ತೆ ಮಾಡಿ. ಒಣಗಿದ್ ಕಟ್ ಮಾಡ್ಲೇಬೇಕಲ್ಲ, ಹೊಸ ಸಿಗ್ಬೇಕು, ಅದು ವಯಸ್ಸಾದ್ಮೇಲೆ ಅದು ಹೋಗೇ ಹೋಗುತ್ತೆ, ಅದ್ರಾಗೆ ಅದಕ್ಕೇನು ಬೆಳೆ ತೊಂದರೆ ಆಗಲ್ಲ. ಇಲ್ಲ, ಗೊನೆ ಬಿಡತ್ಕೆಂದ್ರೆ ಬಾಳೆ ಕಂದುಗಳು ಜಾಸ್ತಿ ಬಿಟ್ಕೊಂಡ್ರೆ ಗೊನೆ ಇಳುವರಿ ಕುಂಠಿತ ಆಗುತ್ತೆ. ಕಂದುಗಳನ್ನ ಅದೇನು, ಒಂದ್ ಗೊನೆ ಬಂದ್ಮೇಲೆ ಇನ್ನೊಂದ್ ಕಂದು ಬಿಟ್ಕೋಬೇಕು. ಯಾಕೆಂದ್ರೆ ಅಲ್ಲಲ್ಲ ಬಹಳ ಬಹಳ ಕಂದುಗಳನ್ನ ಬಿಟ್ಕೊಂಡ್ರೆ ಸಹಜವಾಗಿ ಇಳುವರಿ ಕುಂಠಿತ ಆಗುತ್ತೆ. ಸರಿ ಸರ್, ಅದ್ ಗೊತ್ತಲ್ಲ, ಮರಗಳು ಹೋಗಿದ್ದು ಮಳೆ ನೀರಾಗಿ ಅಭಾವವಾಗಿ ಬಹಳ ತೊಂದರೆ ಬರುತ್ತೆ ನನಗೆ, ನಾಲ್ಕೈದು ವರ್ಷ ಹಿಂದೆ. ಹಂಗಾಗಿ ಅದನ್ನೆಲ್ಲ ಮತ್ತೆ ನೆರಳು ಮಾಡ್ಲಿಕ್ಕೆ ಹಾಕೊಂಡಿದ್ದೆ. ಅವು ಈ ಬಂದಿದೆ, ಬಂದ್ರೆ ಚೆನ್ನಾಗಿ ಬರ್ತದೆ ಸರ್, ರಸ್ತಾಳೆ ಬಂದಾಗ ಬರ್ತದೆ. ಹಾಗೆ ಈ ಮೂರನೇ ಸಾರಿ ಚೆನ್ನಾಗಿ ಬಂದಿತ್ತು, ಮತ್ತೆ ಗೊಬ್ಬರ ಹಾಕಿದ್ದೆ, ಅದು ಹಿಂದಿನ ಸ್ವಲ್ಪ ಸೇರ್ತಿತ್ತು, ಮತ್ತೆ ಈಗ ಈಗ ಮಳೆ ಬಂದಾಗಿಂದ ಈಗ ಒಂದ್ ಐದು ತಿಂಗಳಿಂದ ಮಳೆ ಇಟ್ಕೊಂಡ್ಬಿಟ್ಟಿದ್ದೆ. ಅಲ್ಲ, ರಸಗೊಬ್ಬರ ಹೆಂಗ್ ಕೊಟ್ಟಿದ್ರಿ? ರಸಗೊಬ್ಬರ ಗೊಬ್ಬರಗಳೇನ್ ಕೊಟ್ಟಿದ್ರಿ? ಅಲ್ಲ, ಗೌರ್ಮೆಂಟ್ ರಸಗೊಬ್ಬರ ಕೊಟ್ಟಲ್ವಾ? ಮತ್ ರಸಗೊಬ್ಬರ ಕೊಡ್ಬೇಕು, ರಸಗೊಬ್ಬರ ಕೊಡ್ಲ ಅಂದ್ರೆ ತಾಕತ್ತು ಬಾಳೆಗೆ? ಆರು ಐದರಿಂದ ಆರು ಕಂತುಗಳಲ್ಲಿ ಗೊಬ್ಬರ ರಸಗೊಬ್ಬರ ಕೊಡ್ತಾರೆ, ಒಂದೂವರೆ ತಿಂಗಳಿಗೆ ಒಂದೊಂದ್ಸರಿ ಆ ತರ ಕೊಡ. ಅದಕ್ಕೆ ನೀವು ಒಂದಿನ ಬನ್ನಿ, ನಮ್ಮ ಕೃಷಿ ನಿಮ್ಗೆಲ್ಲ ಮಾಹಿತಿ ಕೊಡ್ತೀವಿ, ಬನ್ನಿ. ಒಳ್ಳೆ. ನಮಸ್ಕಾರ, ಮುಂದೆ ಇನ್ನೊಂದು ಕರೆ ಇದೆ ಸರ್. ಹಲೋ, ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ, ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದಿಂದ. ವೀರಣ್ಣ ರೀ, ಹೇಳಿ. ಸರ್, ಸಿದ್ದಪ್ಪ ಕರೆದು ಮತ್ತೆ ಓಂಕಾರಪ್ಪ ಕರೆದು, ಅದೇ ರೀತಿಯಲ್ಲಿ ರೇಣುಕಾ ಮೇಡಮ್ ಅವ್ರು ಕೂಡ ನಮಸ್ಕಾರ ಹೇಳ್ತೀನಿ ಸರ್. ನನ್ನ ಒಂದು ಪ್ರಶ್ನೆ, ಆದ್ರೆ ನಾನು ಬುಧವಾರ ಕೂಡ ಕುಮಾರ್ ಸರ್ ಜೊತೆ ಮತ್ತೆ ಪ್ರಕಾಶ್ ಸರ್ ಜೊತೆ ಕೂಡ ನಾನು ಪ್ರಶ್ನೆ ಕೇಳಿದೆ. ಅದೇ ಪ್ರಶ್ನೆ ಕೂಡ ಇವತ್ತು ಕೇಳ್ತೀನಿ. ಏನಂದ್ರೆ ಸರ್, ನನ್ನ ಪ್ರಶ್ನೆ ಅದೇ ಸರ್, ಈಗ ಸ್ವಲ್ಪ ಒಂದು ಶೇಂಗಾ ಅಲ್ಲೇ ಈಗ ಒಂದ್ಸರಿ ಸರ್ ಹೇಳ್ಬಿಟ್ಟಿದ್ದಾರೆ, ತುಂಬಾ ಹೊಲಕ್ಕೆ ಆತರ ಇದಾದ್ರೆ ಔಷಧಿ ಸಿಂಪಡಿಸೋದು ಬೇಡ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಈಗ ಸುತ್ತಮುತ್ತ ಎಲ್ಲಾ ಕಡೆಗೂ ಕೂಡ ಒಂದು ಬೆಂಕಿ ರೋಗ ಕಾಣಿಸ್ಕೊಂಡಿರೋದ್ರಿಂದ ಔಷಧಿ ಹೊಡೆಯೋದೇನು ಪ್ರಯೋಜನ ಅಂತ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಕೂಡ ಇವರ ಒಂದು ಮಾತುಗಳನ್ನ ನಾನು ಒಂದ್ ಸ್ವಲ್ಪ ಕೇಳ್ಬಿಟ್ಟು ಕೆಲವೊಂದು ಇದರಲ್ಲಿ ಸರ್ ಖುಷಿ ಕೊಡ್ತಕ್ಕಂತ ಒಂದು ಮಾತುಗಳನ್ನು ಮಾತಾಡ್ತಿದ್ದಾರೆ, ಅದಕ್ಕಾಗಿ ನಾನು ಮಾತಾಡದೆ. ಅಂದ್ರೆ ಸರ್ ಹೇಳ್ತಾರೆ ಕೆಲವೊಂದು ಒಂದು ಎರಡು ಏನಾದ್ರೂ ಕೀಟ ಸ್ವಲ್ಪ ಇದ್ರೆ ಒಂದು ಎರಡು ತಲೆಗೆ ಏನ್ ಬಿದ್ರೆ ಅದನ್ನೇನಾದ್ರೂ ಮುಂಚಿತವಾಗಿ ನೀವು ಇದ್ ಮಾಡ್ಕೋಬೇಕಂತ ಕೆಲವೊಂದು ಮಾತುಗಳನ್ನ ಒಂದು ರೀತಿಯಲ್ಲಿ ಖುಷಿ ಕೊಡ್ತಕ್ಕಂತ ಒಂದು ಮಾತುಗಳು ಮಾತಾಡ್ತಿದ್ದಾರೆ ಸರ್. ಅದಕ್ಕಾಗಿ ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ ಸರ್, ಇವರ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ಎಲ್ಲ ಒಂದು ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಮೊನ್ನೆ ಕೇಳಿದ್ರಿಂದ ಏನು ಕೇಳ್ದಂಗ ಸರ್, ಅವ್ರು ಹೇಳಿದ್ರು ಕಣ್ಣುಗಳು ಬೆಳ್ಳಗಾದಾಗ ಇಂಜೆಕ್ಷನ್ ಕೊಡ್ಲಿಕ್ಕೇನು ಆಗ್ತಾ ಇಲ್ಲ, ಅವಾಗೆಲ್ಲ ಮುಗ್ದೋಗಿರುತ್ತೆ ಅಂತಕ್ಕಂತ ಒಂದು ಮಾತುಗಳು ಒಂದು ರೀತಿಯಲ್ಲಿ ಮುದ ಕೊಡ್ತು. ಅದಕ್ಕಾಗಿ ನಾನು ಒಂದು ಈ ಒಂದು ಫೋನ್ ಮಾಡಿದೆ ಸರ್ ಅಷ್ಟೇ. ಸರ್, ಈಗ ಬೆಂಕಿ ರೋಗ ತುಂಬಾ ಕಡೆ ಎಲ್ಲ ಹರಡಿರೋದ್ರಿಂದ ಹೇಳಿನಲ್ಲ, ಬೆಂಕಿ ರೋಗದ ಪ್ರಾರಂಭಿಕ ಹಂತದಲ್ಲೇ ಇದ್ರೆ ಅದು ನಾನು ಹೇಳಿನಲ್ಲ, ಬುಡ ಕೊಳೆ ರೋಗ ಆದ್ರೆ ಔಷಧಿ ಸಿಂಪಡಣೆ ಮಾಡೋದ್ ಕಷ್ಟ, ಅದು ಸಮುದ್ರಕ್ಕೆ ಸಕ್ಕರೆ ಹಾಕ್ತಂಗೆ ವೀರಣ್ಣರೇ, ಸಮುದ್ರಕ್ಕೆ ಸಕ್ಕರೆ ಹಾಕಕ್ಕಾಗ ಕಷ್ಟ ಅದು. ಏನೋ ಒಂದೆರಡು ಎಕರೆ ಇದ್ರೆ ಬುಡಕ್ ಔಷಧಿ ಸುಡ್ಕೊಂಡು ಹೋಗ್ರಪ್ಪ, ಕಾರ್ಬನ್ ಡೈಜಿಮ್ 2 ಗ್ರಾಮ್ 1 ಲೀಟರ್ ಹಾಕಿ ಅಂತ ಹೇಳ್ತೀವಿ, 10-12 ಎಕರೆ ಬುಡಕ್ ತೋರಿಸ್ಕೊಂಡು ಹೋದ್ರೆ ಆಗುತ್ತೆ, ಅದು ಅಸಾಧ್ಯ ಗೊತ್ತಿದೆ, ಅದಕ್ಕೆ ಬೀಜೋಪಚಾರವೆಲ್ಲ ತಿಳ್ಕೋಬೇಕು ಅಂತ. ಒಂದು ಸುಳಿ ಕೊಳೆ ರೋಗ ಪ್ರಾರಂಭಿಕ ಅಂತದ್ದು, ಅದು ಸಿಂಪಡಣೆ ಮಾಡ್ಬೋದು, ಇಮಿಡಾಕ್ಲೋಪಿಡ್ ಕೀಟನಾಶಕ ಸಿಂಪಡಣೆ ಮಾಡಿ ಹತೋಟಿ ಮಾಡ್ಬೋದು. ಸರ್, ತುಂಬಾ ಖುಷಿ ಆಗ್ತಿದೆ ಸರ್, ಯಾಕಂದ್ರೆ ನಿಮ್ಮ ಒಂದು ಕಾರ್ಯಕ್ರಮ ಕೇಳ್ಬೇಕಂದ್ರೆ ಏನೋ ಒಂದ್ ರೀತಿಯಲ್ಲಿ ವಿಶೇಷ ಇರ್ತದೆ ಅಂತ ನಾವು ಭಾವಿಸ್ತೇವೆ. ಒಳ್ಳೇದು, ಒಳ್ಳೇದು, ಒಳ್ಳೇದು. ನಮಸ್ಕಾರ. ನಮಸ್ಕಾರ. ಸರ್, ಈಗ ತಾವೇ ನಮ್ಮ ಕೆಲವರು ಕೇಳಿದ್ರು ಎಲ್ಲ ಫೋನ್ ಮಾಡಿದ್ರು, ಪದ್ಮಾವತಿಯವ್ರು ಫೋನ್ ಮಾಡಿದ್ರು, ಏನೋ ಈ ಅಳಿಲು ಸಮಸ್ಯೆ ಅಂತ. ಅದಲ್ಲದೆ ಕೆಲವರು ನಮ್ಮ ಈ ಹೊಸದಾಗಿ ಅಡಿಕೆ ಮಾಡಿರೋಂಥರು ಈ ಅಂತರ ಬೆಳೆಗಳನ್ನು ಕೆಲವು ಬೆಳಿಬೇಕಾದ್ರೆ ಈ ಸರಿ ಭಾಳಷ್ಟು ಸಮಸ್ಯೆಗಳಾಗಿದೆ. ಏನೋ ಅದು ಈಗ ಅದನ್ನ ಅಡಿಕೆಗೆ ನೋಡ್ಕೋಬೇಕು ಅಥವಾ ಈ ಅಲ್ಲಿರೋ ಬೆಳೆಗೆ ನೋಡ್ಕೋಬೇಕು ಅನ್ನೋದು ಪರಿಸ್ಥಿತಿ ಇಲ್ಲ. ಅಡಿಕೆನಲ್ಲಿ ಇತ್ತೀಚೆಗೆ ಏನಾಗಿದೆ, ಅಡಿಕೆನಲ್ಲಿ ಒಂದು ಗಂಭೀರ ಸ್ವರೂಪವಾದ ರೋಗ ಶುರುವಾಗಿದೆ. ಯಾವ ರೈತರು ಅದನ್ನ ಕೇಳಿಲ್ಲ? ಚಿತ್ರದುರ್ಗದ ಸುತ್ತ ಆಕ್ಚುಲಿ ನಾನು ಕಳೆದ 4-5 ವರ್ಷ ಹಿರಿಯೂರು ತಾಲೂಕಲ್ಲಿ ನೋಡಿದ್ದೆ. ಒಂದು ಕರೆ ಇದೆ ಸರ್, ನಂತರ ನಾನು ಮಾತಾಡೋಣ. ಹಲೋ, ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ದೇವರಾಜ್ ಅಂತ. ಎಲ್ಲಿಂದ ದೇವರಾಜ್? ಪ್ರಶ್ನೆ ಕೇಳಿ ಸರ್. ಅದೇನಿಲ್ಲ, ಅಡಿಕೆ ಅದು ಸರಿ ಇಲ್ಲ, ಅಡಿಕೆ ಗಿಡದು ಮೇಲ್ಗಡೆ ಸುಳಿ ಇದಾವಲ್ಲ. ಹೇಳಿ ಹೇಳಿ ಹೇಳಿ ದೇವರಾಜ್ ಅವ್ರೆ. ಸುಳಿಗೋಗತನ ಗೊತ್ತಿಲ್ಲ ಸರ್, ಬಟ್ ಒಂದು ಎಕರೆ ಇದೆ, ಅದರಲ್ಲಿ ಸುಮಾರು ಒಂದು 100-150 ಗಿಡ ಆ ತರ ಸುಮ್ನೆ ಸುಳಿ, ಏನು ಕೊಳೆ ಕೊಳೆ ಕಾಣಿಸಲು ಏನಿಲ್ಲ, ಸುಮ್ನೆ ಬುಡ ಪೂರ್ತಿ ಒಣಗ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಡ್ತಾರೆ ಸರ್. ಗಿಡ ಸುಳಿ ಸುಳಿ ಕಿತ್ತರೆ ಕೈಗೆ ಬರಲ್ಲ. ಇಲ್ಲ ಸರ್, ಅಲ್ಲಿ 28 ದೊಡ್ಡ 28-29 ವರ್ಷದ ನೋಡಿ, ಒಂದ 2 ವರ್ಷದಿಂದ ಗಿಡ ತುಂಬಾ ಹೋಗ್ತಿದೆ ಸರ್. ಎಷ್ಟು ವರ್ಷದವ್ ನಿಮ್ಮ ಅಡಿಕೆ ಗಿಡ? 28 25 ವರ್ಷಾದ್ಮೇಲೆ ಹೋಗೋದು ಹೋಗ್ತವೆ. ಬಟ್ ಏನಂದ್ರೆ ಅದು ಇಡಿಮಂಡಿಗೆ ಅಂತಾರೆ ದೇವರಾಜ್ ಅವರೇ, ಇಡಿಮಂಡಿಗೆಗೆ ಮಾಹಿತಿ ಕೊಡ್ಬೇಕು ಅಂದ್ರೆ ನಾನು ಅರ್ಧ ಗಂಟೆಯಿಂದ ಒಂದು ಗಂಟೆ ಮಾಹಿತಿ ಹೇಳ್ಬೇಕು, ಅದಕ್ಕೆ ಸಮಯ ಇಲ್ಲ. ಅದಕ್ಕೆ ನೀವು ಬರ್ಬೇಕು. ಏ ಮಾಡಿ ಗೊತ್ತಾ, ಸುಳಿ ಹೋಗ್ತಾ ಇರ್ತಾ ಅಂಥದ್ದೊಂದು ಮರ ಕಡ್ದುಬಿಟ್ಟು ಆ ಸುಳಿ ಭಾಗವನ್ನು ಕಟ್ ಮಾಡ್ಕೊಂಡು ಒಂದು ಚೀಲಾಗಿ ಇಟ್ಕೊಂಡು ತಗೊಂಬರ್ರಿ. ನಮ್ಮ ಆಫೀಸಲ್ಲಿ ನಿಮಗೆ ಅದೇನೇನು ಸಮಸ್ಯೆ ಎಲ್ಲ ವಿವರಣೆ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ದೇವರಾಜ್ ಅವರೇ. ಹೌದು, ಹೌದು, ಅದಕ್ಕೆ ಇಡಿಮಂಡಿಗೆ. ಇಡಿಮಂಡಿಗೆನಲ್ಲಿ ಎರಡು ಥರ ಇದೆ, ತಲೆ ಚೂಪಾಗಿ ತಲೆ ಸಣ್ಣಾಗಿ ಹೋಗೋದು ಒಂದು ರೀತಿಯ ಸಮಸ್ಯೆ, ಇನ್ನೊಂದು ತಲೆ ಬೆಂಡಾಗಿಬಿಟ್ಟು ಮರ ಹೋಗ್ಬಿಡುತ್ತೆ. ಎರಡು ರೀತಿಯ ಸಮಸ್ಯೆ ಇಡಿಮಂಡಿಗೆ, ಅದು ಹಿಡಿತಕ್ಕೆ ಸಿಗದ ಇಡಿಮಂಡಿಗೆ. ಅದಕ್ಕೆ ಅದನ್ನ ಏನು ಮಾಡಬೇಕು ಅನ್ನೋದು ಬನ್ನಿ, ಸಂಪೂರ್ಣವಾಗಿ ನಾವು ಚರ್ಚೆ ಮಾಡೋಣ, ಬನ್ನಿ, ನಿಮಗೆಲ್ಲ ಮಾಹಿತಿ ಕೊಡ್ತೀನಿ. ಅಲ್ಲ, ಅಡಿಕೆ ಗಿಡದೊಳಗೆ ಬೇರೆ ಅಂತರ ಬೆಳೆಯಾಗಿ ಸಾಕಷ್ಟು ತರಕಾರಿ ಇಂಥವೆಲ್ಲ ನಾವು ಬೆಳ್ಕೋಬಹುದು ಕೆಲವನ್ನ, ಗೊತ್ತಾಯ್ತಲ್ಲ. ಅಡಿಕೆ ಗಿಡ ಚಿಕ್ಕವಿದ್ದಾಗ ಮಾಮೂಲಿ ಎಲ್ಲ ಥರ ಬೆಳೆನೂ ಬೆಳ್ಕೋಬಹುದು. ದೊಡ್ಡವಾದ್ಮೇಲೆ ಅಡಿಕೆ ಗಿಡ ಒಂದು ಕಣ ಎಷ್ಟೋ ನೀವು ನೋಡ್ಬೋದು. ನಮ್ಮ ಚಿತ್ರದುರ್ಗ ಸುತ್ತಮುತ್ತ ಎಲ್ಲ ಕನಕಾಂಬ್ರ ಬೆಳೀತಾರೆ, ಚೆನ್ನಾಗಿ ಬರುತ್ತಲ್ಲ ಕೆಲವಲ್ಲ ಬೆಳೆ, ಬೆಳ್ಕೋಬಹುದು, ಬೆಳ್ಕೋಬಹುದು. ಬನ್ನಿ, ಅದು ನಿಮ್ಗೆ ಏನು ಗಂಭೀರವಾದ ಸಮಸ್ಯೆ ಅದು ಇಡಿಮಂಡಿಗೆ ಅಂತ, ಅದ್ರ ಬಗ್ಗೆ ನಾವು ಫೋನ್ನೇ ಇಲ್ಲಿ ಹೇಳೋದು ತುಂಬ ಸಮಯ ಬೇಕಾಗುತ್ತೆ. ಬನ್ನಿ, ನಿಮಗೆಲ್ಲ ಮಾಹಿತಿ ಕೊಡ್ತೀನಿ, ಬನ್ನಿ. ಹೇಳಿ, ನೀವು ಮಾತಾಡೋದು ಸರಿ ಕೇಳಿಸ್ತಾ ಇಲ್ಲ, ಕೇಳ್ತಾ ಇಲ್ಲ ದೇವರಾಜ್ ಅವರೇ. ಕೊನೆಗೆ ನಾವು ನಂಬರ್ ಹೇಳ್ತೀವಿ ಓಂಕಾರಪ್ಪ ಸರ್ದ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಫೋನ್ನೇ ಮಾತಾಡಿ, ನೀವು ಬನ್ನಿ, ನೀವು ಭೇಟಿಯಾಗಿ ಫೋನ್ ಮಾಡಿ ಬನ್ನಿ, ಹಂಗೆ ಬರಬೇಡಿ ದೇವರಾಜ್ ಅವರೇ. ಯಾಕೆಂದ್ರೆ ನೀವು ಅಲ್ಲಿಂದ ಬಂದ್ಬಿಟ್ಟು ನಾವು ಯಾವ್ದು ಹಳ್ಳಿಗೆ ಹೋದ ವಾಪಸ್ ಹೋಗೋದು ನಮಗೆ ಬೇಜಾರಾಗುತ್ತೆ. ಬನ್ನಿ, ಫೋನ್ ಮಾಡಿ ಬನ್ನಿ, ನಿಮಗೆಲ್ಲ ಮಾಹಿತಿ ಕೊಡ್ತೀವಿ. ಒಳ್ಳೇದು ದೇವರಾಜ್, ಒಳ್ಳೇದು. ಮತ್ತೊಂದು ಕರೆ ಇದೆ, ಕರೆಯಲ್ಲಿ ವ್ಯತ್ಯಾಸ ಅಂತ ಸರ್. ಸರ್, ತಾವು ಹೇಳ್ತಾ ಇದ್ದಾರೆ ಅಂದರೆ ಈ ಅಡಿಕೆಯಲ್ಲಿ ಅಂತರ ಬೆಳೆಗಳು ಬೆಳಿಬೇಕಾದ್ರೆ ಅವಕ್ಕೂ ಇದೆ. ಆಮೇಲೆ ಅಡಿಕೆನಲ್ಲಿ ಇತ್ತೀಚೆಗೆ ಚಿತ್ತು, ನಾನು ಹಾಕ್ಸಿದ್ದೀನಿ, ನಾನು ಹೇಳಿದೆ ಅಡಿಕೆನಲ್ಲಿ ಒಂದು ಇತ್ತೀಚೆಗೆ ಒಂದು ಬ್ಯಾಕ್ಟೀರಿಯಾ ರೋಗ ರೀತಿ ಶುರುವಾಗ್ಬಿಟ್ಟಿದೆ. ನಾವು ಇಲ್ಲಿವರೆಗೂ ಎಲೆ ಚುಕ್ಕೆ ರೋಗ, ಸುಳಿ ಕೊಳೆ ರೋಗ ಇಂಥವನ್ನಷ್ಟೇ ನಾವು ಕರೆ ಇದೆ. ಕರೆ ಇದ್ದ ಹಲೋ ಹಲೋ ಹಲೋ ನಮಸ್ಕಾರ ಸರ್. ಹಾಂ ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಅಂದಿಕೊಂಟೆ ವೆಂಕಟೇಶ, ಶಿರಾ ತಾಲೂಕು. ವೆಂಕಟೇಶ, ಶಿರಾ ತಾಲೂಕು. ವೆಂಕಟೇಶ್ ಅವ್ರೆ ಹೇಳಿ ಸರ್. ಸರ್, ಶೇಂಗಾ ಎಲ್ಲ ಎಲೆ ಮುಟ್ಕೊಂಡಿದೆ ಸರ್, ಶೇಂಗಾ. ಇಷ್ಟ ತನಕ ಕೇಳಿದ್ರಲ್ಲ ಶೇಂಗದ ಬಗ್ಗೆ, ಹೇಳಿದ್ವಲ್ಲ ವೆಂಕಟೇಶ್ ಅವ್ರೆ ನಾವು. ಸರ್, ಅದು ನಾವು ಕೇಳಲಕ್ಕೆ. ಆಯ್ತು, ಹೇಳೋಣ ಹೇಳೋಣ, ಇನ್ನೊಮ್ಮೆ ಹೇಳೋಣ, ಅದ್ರ ಏನಿತ್ತು ನಮ್ಮ ಕೆಲಸನೇ ಅದಲ್ವಲ್ಲ, ಹೇಳೋಣ. ಅದೇನು ಗೊತ್ತಾ, ಎಲೆ ಮುದ್ರಕೊಂಡಿದ್ದು ನಿಮಗೆ ಬುಡದ ಕಿತ್ತಾಗ ಕಾಯಿಗಳೆಲ್ಲ ಕಪ್ಪು ಕಪ್ಪಾಗ ಆಗಿದ್ರೆ ಅದು ಸುಳಿ ಕೊಳೆ ರೋಗ ಅಂತ ಕರೀತಾರೆ, ಅದು ವೈರಸ್ ರೋಗ. ಆ ರೋಗ ಚಿಕ್ಕ ಚಿಕ್ಕ ಹುಳ ಇದೆ ಸರ್ ಎಲೆ ಒಳಗೆ. ಆ ಎಲೆ ಒಳಗೆ ಚಿಕ್ಕ ಚಿಕ್ಕ ಹುಳ ಇದ್ರೆ ಅದು ಸುಳಿ ಸುರುಳು ಪೂಚಿ ಅಂತಾರೆ. ಸುರುಳು ಪೂಚಿ ಹುಳ, ಅದಕ್ಕೆ ಇಮಿಡಾಕ್ಲೋಪಿಡ್ ಔಷಧಿನೇ ಸಿಂಪಡಣೆ ಮಾಡಿ, ಅದು ಅದು ಹತೋಟಿ ಬರುತ್ತೆ. ಈಗ ಇಮಿಡಾಕ್ಲೋಪಿಡ್ ಅಂತ ಸಿಂಪಡಣೆ ಮಾಡ್ಬೋದು, ಅಥವಾ ಇನ್ನೊಂದು ಲ್ಯಾಮ್ಡಾ ಸೈಹಲತ್ರಿನ್ ಅಂತಾರೆ, ಅದನ್ನು ಸಿಂಪಡಣೆ ಮಾಡ್ಬೋದು. ಅದು ಒಂದು ಮೇಲೆ ಒಂದು ಲೀಟರ್ ನೀರಿಗೆ ಹಾಕ್ಬಿಟ್ಟು ಸಿಂಪಡಣೆ ಮಾಡಬೇಕು. ಬಟ್ ಜಾಸ್ತಿ ಆಗೋ ತನಕ ಬಿಟ್ಕೋಬೇಡಿ. ಅದು ಸುರುಳು ಪೂಚಿನ ಎಲೆ ಒಳಗೆ ಸೇರ್ಕೊಂಡು ಎಲೆ ರಂಗೋಲಿ ಹುಳ, ಸುರಂಗ ಎಲೆ ಸುರಂಗ ಹುಳ ಅಂತಾರೆ, ಸುರುಳು ಪೂಚಿ ಅಂತಾರೆ ಅದಕ್ಕೆ, ಗೊತ್ತಾಯ್ತಲ್ಲ. ಹೌದು, ಎಲೆ ಎಲ್ಲ ಸುಟ್ಟಂಗಾಗುತ್ತೆ, ಒಳಗೆ ತೆಗೆದ್ರೆ ಸಣ್ಣ ಹುಳ ಓಡಾಡ್ತಾ ಇರುತ್ತೆ. ಸರಿನಾ, ಓಡಾಡ್ತಾ ಇರ್ತೇವೆ. ಸಿಂಪಡಣೆ ಮಾಡಿ, ಸಿಂಪಡಣೆ ಮಾಡಿ ಅದಕ್ಕೆ ಹೇಳಿ. ಒಳ್ಳೇದು, ಒಳ್ಳೇದು ವೆಂಕಟೇಶ್ ಅವ್ರು, ಒಳ್ಳೇದು. ಅಡಿಕೆದು ಬ್ಯಾಕ್ಟೀರಿಯಾ ರೋಗ ಇತ್ತೀಚೆಗೆ ಕಾಣಿಸ್ಕೊಂತ ಐತೆ. ಚಿತ್ರದುರ್ಗ ಸುತ್ತಮುತ್ತ ಜೆ ಎನ್ ಕೋಟೆ, ಜೋಡಿ ಚಿಕ್ಕೇನಹಳ್ಳಿ, ಅಂಪಯ್ಯನ ಮಾಳಿಗೆ, ಆಮೇಲೆ ಹಿರಿಯೂರು ತಾಲೂಕಲ್ಲಿ ಬೀರೇನಹಳ್ಳಿ, ಈ ಥರ ಅನೇಕ ಕಡೆ ನಮಗೆ ಇತ್ತೀಚೆಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ರೈತ ಬಂದು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನಾನು ಇಲ್ಲೆಲ್ಲ ಜೋಡಿ ಚಿಕ್ಕೇನಹಳ್ಳಿ, ಜೆ ಎನ್ ಕೋಟೆ ಇಲ್ಲೆಲ್ಲ ಹಳ್ಳಿಗಳಿಗೆಲ್ಲ ಭೇಟಿ ಕೊಟ್ಟು ರೈತರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಸೊ ಅದೇನೇ ಕಾಣಿಸ್ಕೊಂಡ್ರು ಕೂಡ ನಮ್ಮನ್ನು ಭೇಟಿ ಆದರೆ ಅದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿ ಕೊಡ್ತೀವಿ. ಯಾಕೆಂದ್ರೆ ಅದು ಇತ್ತೀಚೆಗೆ ಜಾಸ್ತಿ ಆಗ್ತದೆ, ಸುಳಿ ಕೊಳೆ ರೋಗ ಬರ್ತದೆ. ಈಗ ಇವ್ರು ಹೇಳಿದರು ನಮ್ಮವರು ದೇವರಾಜ್ ಅವರು ಅವರು ಹೇಳಿದ್ದು ಅದು ಸುಳಿ ಕೊಳೆ ರೋಗನೇ ಇರುತ್ತೆ. ಆಮೇಲೆ ಈಗ ಸುಳಿ ತಿಗಣೆ ಅಂತಲೂ ಬರ್ತಾ ಇದೆ, ಅನೇಕ ರೈತರು ನಮ್ಮಲ್ಲೇ ತರ್ತಾರೆ ಅಡಿಕೆನಲ್ಲಿ. ಸರ್, ಅಡಿಕೆ ಸುಳಿ ಎಲ್ಲ ಸುಟ್ಟೋದಂಗಾಗಿದೆ, ಗರಿಗಳೆಲ್ಲ ಒಣಗಿದಂಗಾಯ್ತು. ಆ್ಯಕ್ಚುಲಿ ರೋಗ ಅಂತಾರೆ, ರೋಗ ಅಲ್ಲ ಅದು, ಹೆಸರೇ ಅದು ಸುಳಿ ತಿಗಣೆ ಅಂತ. ಸುಳಿನಲ್ಲಿ ಮಾತ್ರ ರಸ ಇರ್ತದೆ, ದೊಡ್ಡದಾದ್ಮೇಲೆ ರಸ ಇಡೋಕ್ಕಾಗಲ್ಲ, ಯಾಕೆಂದ್ರೆ ಅದು ಎಲೆಗಳಲ್ಲಿ ಮಾತ್ರ ರಸ ಇಡೋ ಶಕ್ತಿ ಇರೋದಕ್ಕೆ. ಸುಳಿನಲ್ಲಿ ಎಲ್ಲೆಲ್ಲಿ ಚುಚ್ಚಿ ರಸ ಇರುತ್ತೋ ಆ ಚುಚ್ಚಿರೋ ಜಾಗಗಳೆಲ್ಲ ಚುಕ್ಕೆಗಳಾಗಿ ದೊಡ್ಡದಾಗ್ತಾ ಹೋಗ್ತವೆ. ಎಲೆ ದೊಡ್ಡದಾದ್ಮೇಲೆ ಚುಕ್ಕೆ ದೊಡ್ಡದಾಗ್ಬಿಡ್ತಾರೆ, ಓ ರೋಗ ಬಂದಿದೆ ಅನ್ಕಂತ ಎಷ್ಟೋ ಜನ ರೈತ. ನಾನು ಇತ್ತೀಚಿತ್ತ ರೈತ ಬಾಂಧವರೇ, ಇದು ಇವಾಗಿಂದಲ್ಲ, ಈಗಲೇ 2-3 ತಿಂಗಳ ಹಿಂದೆ ಚುಚ್ಚಿರೋದು ಇವತ್ತು ಕಾಣಿಸ್ಕೊಂತ ಐತೆ. ಸೊ ಅದರಿಂದ